ನೆಲ ಜಲ ಅನಲ ನಿಲ ಆಕಾಶಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇಹ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರೇ, ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ವೀರನ್ಗೌಡ ಅವರ ಕೃಷಿ ಅನುಭವಗಳನ್ನ, ಹಾಗೆ ಪೇಟೆ ದಾಣೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಆಲಿಸಲಿದ್ದೀರಿ. ಇನ್ನು ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ವಿಷಯ ಬೀಜ ಸಂಸ್ಕರಣೆಯ ಮಹತ್ವ ಮತ್ತು ಅನುಸರಿಸಬೇಕಾದ ಕ್ರಮಗಳ ಕುರಿತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಬೀಜ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಆರ್ ದೊಡ್ಡಗೌಡರ್ ಅವರೊಡನೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ವೀರನ್ಗೌಡ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಹಿರೇಹಣಗಿ ಗ್ರಾಮದ ವೀರನ್ಗೌಡರು. ಇವರು ಪ್ರಗತಿಪರ ರೈತರು ಅಂತ ಹೇಳ್ಬೋದು. ಸಾಕಷ್ಟು ಒಂದು ಕೃಷಿಯೊಳಗೆ ಅನುಭವವನ್ನು ಹೊಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾನ್ವಿ ತಾಲೂಕಿರ್ಬೋದು, ಹಿರೇಹಣಗಿ ಭಾಗದಲ್ಲೆಲ್ಲ ಒಕ್ಕಲ್ತನ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ರೈತರು ಏನು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಭಾಳಷ್ಟು ಜನ ರೈತರು ಒಕ್ಕಲ್ತನದಲ್ಲಿ ಭಾಳಷ್ಟು ಲಾಭ ಪಡೀತಿದ್ದಾರೆ, ಒಂದಿಷ್ಟು ಜನ ರೈತರು ಇನ್ನೂ ಸಾಕಷ್ಟು ತೊಂದರೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ವೀರನ್ಗೌಡರು ತಮ್ಮ ಅನುಭವಗಳನ್ನು ಯಾವ ರೀತಿ ಒಕ್ಕಲ್ತನ ಮಾಡ್ತಾ ಇದ್ದಾರೆ, ಒಕ್ಕಲ್ತನದಲ್ಲಿ ಏನು ಬದಲಾವಣೆಯನ್ನು ಗಮನಿಸ್ತಾ ಇದ್ದಾರೆ, ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಇವತ್ತು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ವೀರನ್ಗೌಡರೆ, ತಾವು ಮೂಲತಃ ಚಿಕ್ಕವರಿದ್ದಾಗಿಂದ ನಾವು ಒಕ್ಕಲ್ತನಕ್ಕೆ ನಿಂತಿದ್ದೀರಾ, ಹೇಗೆ ತಾವು ಶಾಲೆಯದು ಕಲ್ತೀರಾ, ನಿಮ್ಮ ಒಂದು ಪರಿಚಯ ಮಾಡಿಕೊಡಿ, ಎಲ್ಲಿ ತನಕ ಶಾಲೆ ಓದಿದ್ದೀರಿ, ನಿಮ್ಮ ಮನೆತನದ ಉದ್ಯೋಗ ಏನು ಸ್ವಲ್ಪ ಹೇಳಿ. ನಾನು 1971 ಒಕ್ಕಲ್ತನ ಮಾಡೋದಕ್ಕೆ ಸ್ಕೂಲ್ ಮುಗಿಸ್ಕೊಂಡು SLC ನಂದು ಆಯಿತು. SLC ಮುಗಿಸ್ಕೊಂಡು ನಾನು ಬಂದು ಊರಲ್ಲಿ ಒಕ್ಕಲ್ತನ ಮಾಡೋದಕ್ಕೆ ಐತಿನಲ್ಲಿ 1971 ಇಲ್ಲಿವರೆಗೆ ಮಾಡಿಕೊಂಡು ಹೊಂಟಿನ್ರಿ ಅನ್ನೆ. ಆ ಟೈಮ್ನಲ್ಲಿ ಸರಿಯಾದ ರೀತಿಯಿಂದ ಎಲ್ಲ ರೀತಿಯಿಂದ ಅನುಕೂಲಗಳಿದ್ದವು, ಆಳುಗಳು ಅನುಕೂಲ ಇದ್ದವು ಒಕ್ಕಲ್ತನದು. ಅಂದರೆ ಸುಧಾರಿಸಿದ ಬೇಸಾಯ ಪದ್ಧತಿ ಆ ಟೈಮ್ನ ಇನ್ನೂ ಇದ್ದಿಲ್ಲ, ಬರ್ತಾ ಬರ್ತಾ ಸುಧಾರಿಸಿದ ಬೇಸಾಯ ಬಂತು. ಹೈಬ್ರಿಡ್ ತಳಿ ಹೈಬ್ರಿಡ್ ಬಂದವು, ಆಮೇಲೆ ಹೆಚ್ಚು ಬೆಳೆಗಳು ಬಂದವು. ಸರ್ಕಾರನು ಗೊಬ್ಬರ ಔಷಧಗಳನ್ನು ಉಪಯೋಗ ಮಾಡ್ರಂತ ಇದು ಮಾಡಿದರು, ಅದರಿಂದ ಬೆಳೆಗಳು ಜಾಸ್ತಿ ಆದವು. ಈಗ ಹೆಚ್ಚು ಆಗಿ ಈಗ ಉಲ್ಟ ಏನಾಗಿದೆ ಅಂದರೆ, ನೀವು ಸಿರಿಧಾನ್ಯ ಬೆಳ್ರಿ, ಸಿರಿಧಾನ್ಯ ತಿನ್ನ್ರಿ, ಸಿರಿಧಾನ್ಯ ತಿಂದೈತಿ ಅಂತ. ನಾವು ಮೊದಲೆಲ್ಲ ಸಿರಿಧಾನ್ಯ ತಿಂದವರೇ ನಾವು. ಮೊದಲು ಸಿರಿಧಾನ್ಯ ತಿಂದೋ, ಈಗ ನಾವು 70 ವರ್ಷ ನಮ್ಮ ವಯಸ್ಸು, ಗಟ್ಟಿಮುಟ್ಟಿ ಆಗಿದ್ದೀವಿ. ಈಗಿನ ಹೇಳಿದ್ರೆ ಬರೀ ಹೈಬ್ರಿಡ್ ತಿಂದು ಎಲ್ಲ. ಆಮೇಲೆ ಈ ಕೆಲವೊಂದು ಯೋಜನೆಗಳು ಸರ್ಕಾರ ಮಾಡಿದವು, ಕೆಲವೊಂದು ತಪ್ಪು ನಿರ್ಧಾರಗಳೂ ಇದೇವ. ಈ ಉದ್ಯೋಗ ಖಾತ್ರಿ ಅಂತ ಮಾಡ್ಯಾರ, ಉದ್ಯೋಗ ಖಾತ್ರಿ ಏನೂ ಕೆಲಸ ಇಲ್ಲ. ಏನೇನು ಒಂದು ಪುಟ್ಟಿ ಮಣ್ಣು ಹಾಕೋದಲ್ಲ, ಏನು ಬರೀ ಹೋದ್ರನ್ನ ಸಲಿಕೆ ಪುಟ್ಟಿ ತಗೊಂಡು ಹೋದ್ರನ್ನ ಮಣ್ಣು ಫೋಟೋ ತೆಗೆಸ್ಕೊಂಡ್ರನ್ನ ಮತ್ತೆ ಅವ್ರ ಜಾಬ್ ಕಾರ್ಡ್ ಸಮೇತ ಅವ್ರ ಹತ್ರ ಇರಗಲ್ಲ. ಅವೆಲ್ಲ ಲೀಡರ್ಸ್ಗಳು ಊರಾಗ ಇರ್ತಾರ, ಪುಡಾರಿಗಳು, ಅವ್ರ ಕೈ ಜಾಬ್ ಕಾರ್ಡ್ ಇರ್ತಾವ, ಅವರೇ ಬ್ಯಾಂಕ್. ಇವ್ರು ಏನೋ ಸ್ವಲ್ಪ ಕಮಿಷನ್ ಕೊಟ್ರನ್ನ ಆಯ್ತು, ಇಷ್ಟೇ, ಇದೇ ನಡೀತದ. ಪುಕ್ಕಟೆ ನ್ಯಾಯಬೆಲೆ ಅಂಗ್ರೆ ದೇಶವನ್ನೇ ಕೊಡ್ತಾರ, ಅವನಂತೂ ಇಲ್ಲಿ ತಿನ್ನದೇ ಇಲ್ಲ. ಅವನ್ನೆಲ್ಲ ಅಷ್ಟು ಬೇರೆ ಬರ್ತಾರ್ರಿ ಅವ್ರ 15 ರೂಪಾಯಿಗೆ ಒಂದು ಕೆಜಿ ಪಲ್ಲೆ ಅವ್ರು ತಗೊಂಡೋಗಿ ಲೋಡ್ ಗಟ್ಟಲೆ ತಗೊಂಡು ಹೋಗ್ತಾರ, ಹೋಗಿ ಮಿಲ್ಗಳಿಗೆ ಕೊಟ್ಟು ಬಿಡ್ತಾರ. ಇವರೆಲ್ಲ ಸೋನ ಮೊಸರು ತಿನ್ನೋರು ನಮ್ಮಲ್ಲಿ ಇರತಕ್ಕಂಥವ್ರು ಎಲ್ಲರೂ, ಆ ಅಕ್ಕಿನ ತಿನ್ನೋರಲ್ಲ, ರೇಷನ್ ಅಕ್ಕಿ ಅರ್ಚನದಲ್ರಿ. ಅವನ್ನೆಲ್ಲ ಅಷ್ಟು ದನಕ್ಕೆ ಸಮಯ ಆಗಂಗಲ್ಲ. ಹಿಂಗೆ ಈ ಪದ್ಧತಿ ಇದ್ದು ಅದರಿಂದ ನಮ್ಗೇನೈತೆ, ಕೂಲಿನೂ ಬರಗಲ್ಲ, ಕೂಲಿ ಸಿಗೋದಲ್ಲ ನಮ್ಗೆ, ಹಿಂಗಾಗಿ ತೊಂದರೆ ಆಗಿಬಿಟ್ಟದ. ಏನು ಮಾಡೋಕ್ಕೂ ಆಗೋದಿಲ್ಲ, ಈಗ ಭಾಳ ಕಷ್ಟದ ಪರಿಸ್ಥಿತಿಯಾಗ ಇದ್ದಾರೆ ನಾವು. ಈಗ ನಿಮ್ಮ ಒಂದು ಒಕ್ಕಲತನ ತೆಗೆದುಕೊಳ್ಳೋಣ, ನಿಮ್ಮದು ಭೂಮಿ ಎಷ್ಟೈತಿ, ಮೊದಲು ಭೂಮಿ ಹೇಗೆ ನೀರಾವರಿ ಇತ್ತಂತೀರಾ, ಈಗ ನೀರಾವರಿ ಮಾಡ್ಕೊಂಡಿರಾ, ಹೇಗೆ ನಿಮ್ಮ ಒಕ್ಕಲತನದಲ್ಲಿ ಏನು ಬದಲಾವಣೆಯನ್ನು ಗಮನಿಸ್ತಿದ್ದೀರಿ, ನಿಮ್ಮ ತಂದೆಯವರಿದ್ದಾಗ ಮತ್ತು ನೀವಿದ್ದಾಗ ಒಕ್ಕಲತನ ಯಾವ ರೀತಿ ಸುಧಾರಣೆ ಮಾಡ್ಕೊಂಡಿದ್ದೀರಿ? ಮೊದಲು ನೋಡಿ ಸರ್, ನಮ್ಮ ಊರಾಗ 135 ಜೊತೆ ಎತ್ತುಗಳಿದ್ದವು ನಮ್ಮಲ್ಲಿ, ಈಗ ಬರೇ ಉಳಿದಿರೋ ಬರೇ 30 ಜೊತೆ ಎತ್ತುಗಳು. ಒಕ್ಕಲ್ತನ ಬಗ್ಗೆ ಬಹಳ ನಿರಾಸಕ್ತಿ, ಅದು ಟ್ರ್ಯಾಕ್ಟರ್ ಮಾಡ್ಕೊಂಡ್ರೆ ಟ್ರ್ಯಾಕ್ಟರ್ ನಡ್ಕೊಂಡು ಹೊಂಟಾರ್ರಿ. ಈಗ ಅವಾಗಂದ್ರೆ ಎಲ್ಲ ಗೊಬ್ಬರ, ಎಂಡೆ ಗೊಬ್ಬರ ಇದು ಹಾಕಿ ಹೊಲಗಳಿಗೆ ಬೆಳೀತಿದ್ವಿ. ನಾವು ಸಣ್ಣವರಿದ್ದಾಗ ಆ ಟೈಮ್ನಾಗ ಬಂತು ಇದು ಯೂರಿಯಾ, ಇದು ಬಂದು ಆ ಟೈಮ್ನಲ್ಲಿ ಹಾಕಿದ್ಗಳೇ ಜಾಸ್ತಿ ಬೆಳೆಯಕ್ಕೈತಿದ್ದು, ಜನರಿಗೇನು ಬೆಳೆದು ಬೇಕಾಗಿತ್ತು. ನಮ್ಮ ಜನಸಂಖ್ಯೆಗೆ ತಕ್ಕಂತೆ, ಜಾಸ್ತಿ ಜನಸಂಖ್ಯೆಗೆ ತಕ್ಕಂತೆ ಬೆಳೆನೂ ಬೆಳೆದರು, ಅದನ್ನು ಸರಿ. ಈಗ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಕೊಡೋಷ್ಟು ಆಗಿಬಿಟ್ಟದ, ಪೂರ್ತಿ ಜಾಸ್ತಿ ಆಗಿಬಿಟ್ಟದ. ನೋಡ್ರಿ, ಗದಗಿನಲ್ಲಿ 42,000 ಕ್ವಿಂಟಲ್ ಕಡಲೆ ಹುಳ ಬಿದ್ದು ಕಲಸ ನಾಶ ಆಗಿಬಿಟ್ಟವ, ಸರ್ಕಾರ ಖರೀದಿ ಮಾಡಿದ್ದು. ಈ ಟೈಪ್ ಆದ್ರೆ ಏನು, ಅದನ್ನ ಏನು ತಿನ್ನಲ್ಲ, ಇರಲ್ಲ. ಅದು ಯಾರಿಗೇನು ಕೊಟ್ರನು, ಬೇರೆ ದೇಶ ಕೊಟ್ರನು ಇದಾಗ್ತದ, ನೆನೆಸ್ತಾರೆ ಸಾರ್ವಜನಿಕರ ಹಾಳ ಮಾಡ್ತಾರ. ಇವು ಅನೇಕ ತೊಂದರೆಗಳು ಬಹಳಷ್ಟು ಇದಾವ. ಈಗ ನೋಡ್ರಿ, ನಾವು ಬೆಳಿಬೇಕಾದ್ರೆ ನಮ್ದು ಸದ್ಯ ಹೊರಭೂಮಿ ಅವ್ರು, ನಾವು ಮಳೆ ಒಣ ಬೇಸಾಯ 3 ವರ್ಷಕ್ಕೊಂದ್ಸಲ ಬೆಳೀತದ, 2 ವರ್ಷ ಬರ, 1 ವರ್ಷ ಬೆಳೀತದ. ಈ ನಮೂನೆ ನಡೆದು ಈಗ ಒಂದು 2-3 ವರ್ಷದಿಂದ ಪರವಲ್ಲ, 2-3 ವರ್ಷದಿಂದ ಬೆಳೆನೂ ಪರವಲ್ಲ. ಏನ್ರಿ, ಅದಕ್ಕಿಂತ ಮೊದಲು ಮಳೆನೇ ಇದ್ದಿಲ್ಲ, ಏನೋ ಒಂದು ರೀತಿ ಹಿಂಗೆ ಹೋಗ್ಬಿಡುತ್ತೆ. ಈಗ ತಮ್ಮದು 20 ಎಕರೆ ಒಣಬೇಸಾಯದಲ್ಲಿ ಪ್ರತಿ ವರ್ಷ ಏನೇನು ಬೆಳೆಗಳನ್ನ ಹಾಕ್ತಿರ್ತಾರೆ, ವಿಶೇಷವಾಗಿ ನಿಮ್ಮ ಅತ್ಯಂತ ಅಚ್ಚುಮೆಚ್ಚಿನ ಬೆಳೆ ಯಾವ್ದು? ನಮ್ಗೆ ಅಚ್ಚುಮೆಚ್ಚಿನ ಬೆಳೆ ಅಂದ್ರೆ ತೊಗರಿ. ಈಸಿ ಕೆಲಸ ಅಂದ್ರೆ ತೊಗರಿ ಬೆಳೆ. ಎಲ್ಲ ಕಲ್ಟಿವೇಷನ್ ಮಾಡಿ ಎಲ್ಲ ಅಷ್ಟು ಹೊಲ ಎಲ್ಲ ಶುದ್ಧ ಇಟ್ಟುಕೊಂಡು ತೊಗರಿ ಬೆಳೆ ಬಿತ್ತಿದೀವಿ ಅಂದ್ರೆ ಆಯ್ತು. ಆಮೇಲೆ ಒಂದು ತಿಂಗಳ 1.5 ತಿಂಗಳಿಗೆ ಒಂದಿಷ್ಟು ಕುಂಟೆ ರೆಂಟೆ ಹೊಡೆದು ಬಿಡೋದು, ರೆಂಟೆ ಹೊಡೆದು ಕಳೆ ತೆಗೆದ್ಬಿಟ್ರೆ ಆಯ್ತ್ರಿ. ಮತ್ತೆ 3 ತಿಂಗಳಿಗೆ ಎಣ್ಣೆ ಹೊಡೆಯಕ್ ಬರುತ್ತೆ, 3 ಸಲ ಎಣ್ಣೆ ಹೊಡೆದ್ಬಿಟ್ರೆ ಮುಗಿತದ ಅದ್ರ ಕತ್ತಿ. ಅದು ಟ್ರ್ಯಾಕ್ಟರ್ಲೆ ಎಣ್ಣೆ ಹೊಡೆದು ಬಿಡ್ತು. ಮತ್ತೆ ಎಲ್ಲ ಟ್ರ್ಯಾಕ್ಟರ್ ಕೆಲಸ ರೀ, ಮತ್ತೆಗಳದ್ದು ಏನೇನಿಲ್ಲರಿ, ಕುಂಟೆ ಸಮೇತ ಟ್ರ್ಯಾಕ್ಟರ್ ಅದೇ. ಏ ಈಜಿ ರೀ, ಭಾಳ ಈಜಿ ಆಯ್ತು. ಒಂದ್ಮೇಲೆ ಅದಕ್ಕೆ ಕಟಾವು ಮಾಡ್ಬೇಕಾದ್ರೆ ಮಷಿನ್ ಇದೆವ, ನೆಲ್ ಕೊಯ್ಯೋ ಮಷಿನ್ನೇ ಅದು ನಮ್ಮ ತೊಗರಿನ ರಾಶಿ ಮಾಡಿಬಿಡುತ್ತೆ. ಹಿಂಗಾಗಿ ಹತ್ತಿ ಹಾಕ್ಬೇಕಾದ್ರೂ ಕಷ್ಟ ರೀ, ಹತ್ತಿ ಹಾಕಕ್ಕೆ ಬಿಡಿಸ ಆಳುಗಳು ಸಿಗೋದಿಲ್ಲ, ಎಲ್ಲರೂ ಹತ್ತಿ ಹಾಕಿಬಿಟ್ಟಿರ್ತಾರ. ಈಗ ತಮ್ಮ ತಮ್ಮ ರೈತರು ಏನಿದಾರ, 4 ಎಕರೆ 6 ಎಕರೆ ಇದ್ದವ್ರು ತಾವೇ ಹತ್ತಿ ಹಾಕ್ಕೊಂಡು ತಾವೇ ಬೀಜ ಊರ್ತಾರ, ತಾವೇ ಎಣ್ಣೆ ಹೊಡಿತಾರ, ತಾವೇ ಗಿಡ ಮಾಡ್ತಾರ, ತಾವೇ ಬಿಡಿಸ್ತಾರ, ತಮ್ಮ ಹೊಲ ತಾವೇ ನೋಡ್ಕೊಂಡ್ಬಿಡ್ತಾರೆ, ಇನ್ನೊಂದು ಹೊಲಕ್ಕೂ ಹೋಗಲ್ಲ ಅವರು. ಹಿಂಗಾಗಿ ನಮಗೆ ಸಿಗೋದು ಕಷ್ಟ ಆಗಿ ಹತ್ತಿ ಹಾಕೋದು ಕಿಂತ ಭಾಳ ಈಸಿ ತೊಗರಿನೇ. ಹೇಗೆ ತೊಗರಿ ಇಳುವರಿ ಅದು ಹೆಂಗೆ ತಕೊಳಕತ್ತಿರಿ, ಮತ್ತೆ ಇಳುವರಿ 1 ಎಕರೆಗೆ ಎಷ್ಟು ತೆಗಿತೀರಿ, ಹೇಗೆ ಅನಿಸ್ತದೆ ನಿಮಗೆ ಲಾಭದಾಯಕ ಅನಿಸ್ತಾ ಇದೆ ತೊಗರಿ? ಹೇಗೆ ಲಾಭದಾಯಕ ಆದರೆ 1 ಎಕರೆಕ್ಕೆ 4 ರಿಂದ 5 ಕ್ವಿಂಟಲ್ 5 ವರಿತನೂ ಬರ್ತಾರೆ ನಮಗೆ. ನಾವು ಹೋದ ವರ್ಷ 11 ಎಕರೆ ತೊಗರಿ ಹಾಕಿದ್ವಿ, 11 ಎಕರೆ ತೊಗರಿಯಲ್ಲಿ 90,000 ರೂಪಾಯಿ ಖರ್ಚು ಬಂದಿತ್ತು, 235,000 ರೂಪಾಯಿ ಇಳುವರಿ ಬಂತು. ಈಗ ಪ್ರತಿ ವರ್ಷ ತೊಗರಿ ಹಾಕೋದಂದ್ರೆ ಸ್ವಲ್ಪ ಬೆಳೆ ಬದಲಾವಣೆ ಮಾಡ್ಬೇಕಂತ ಹೇಳ್ತಾರೆ, ವರ್ಷ ವರ್ಷ ತೊಗರಿ ಅಂದ್ರೆ ನಿಮಗೆ ಹೇಗೆ ಬೆಳೆ ಬದಲಾವಣೆ ಮಾಡ್ತಾ ಇರ್ತೀರಿ? ಹೇಗೆ ಬೆಳೆ ಬದಲಾವಣೆ ಮಾಡ್ತೀವ್ರಿ, ಮಾಡ್ತೀವಿ. 1 ವರ್ಷ ಕಡಲೆ ಹಾಕ್ತಿವಿ, 1 ಕಡಲೆನೂ ಹಾಕ್ತಿವಿ. ಆಮೇಲೆ ಈ ತೊಗರಿಯಲ್ಲಿ ಹೆಸರು ಉದ್ದು ಹಾಕ್ತಿವಿ. ಅದನ್ನೇನು ಹೂ ಬಂದ ಟೈಮ್ನಲ್ಲಿ ಅದನ್ನ ಕುಂಟಿ ಹೊಡೆದು ಬಿಡ್ತೀವಿ. ಕುಂಟಿ ಹೊಡೆದು ಬಿಟ್ರೆ ಅದನ್ನ ಗೊಬ್ಬರನೂ ಆಗ್ತದ, ಹೊಲಕ್ಕೆ ಹೊಲ ಗೊಬ್ಬರ ಆಗ್ತದ, ಹಸಿರೆಲ್ಲ ಗೊಬ್ಬರ ಆಗಿಬಿಡ್ತದ, ನಮ್ಗೆ ಅನುಕೂಲ ಆದ್ಬಿಟ್ರದ. ಅನ್ನೋದ್ರಿಂದ ತೊಗರಿ ಇದೆ ನೋಡ್ರಿ, ಈಗ ಭಾಳಷ್ಟು ಜನ ರೈತರು ತೊಗರಿ ಹಾಕಿದಂಥವ್ರು ಇಲ್ಲ ಧಾರಣೆ ಇಲ್ಲರಿ, ತೊಗರಿ ಭಾಳಷ್ಟು ಇದಾಗ್ತಾ ಇದೆ, ಧಾರಣೆ ಬರಲಿಲ್ಲ. ಎಷ್ಟೋ ಜನ ಇಟ್ಕೊಂಡ್ರು 6 ತಿಂಗಳು 7 ತಿಂಗಳು ತೊಗರಿ ಇಟ್ಟರು, ಆದರೂ ಧಾರಣೆ ಬರಲಿಲ್ಲ, ಆದರೆ ಅನಿವಾರ್ಯ ಮಾರಲೇಬೇಕಾಗತ್ತೆ. ನಿಮ್ಮ ಒಂದು ವಿಚಾರದಲ್ಲಿ ಅನುಭವಸ್ಥ ರೈತರಾಗಿ 1 ಕ್ವಿಂಟಲ್ ತೊಗರಿಗೆ ರೈತರ ಕನಿಷ್ಠ ಎಷ್ಟು ಧಾರಣೆ ಮಾರುಕಟ್ಟೆಯಲ್ಲಿ ಸಿಕ್ಕರೆ ರೈತರಿಗೆ ಒಳ್ಳೆಯದು ಲಾಭ ಅಂತ ಹೇಳ್ತಾರೆ? ಈಗ ತೊಗರಿಗೆ ನಮ್ಮಲ್ಲಿ 7,000 ರೂಪಾಯಿ 1 ಕ್ವಿಂಟಲ್ಗೆ 7,000 ರೂಪಾಯಿ ನಮ್ಮ ಪಲ್ಲೆ ನಮ್ಮ ತೊಗರಿ ಮಾರಾಟ ಆದರೆ ಎಲ್ಲ ಅನುಕೂಲ ಆಗುತ್ತಾರೆ. ವೈಜ್ಞಾನಿಕವಾಗಿ ನಾಗಿನೂ ಒಂದು ಲಾಭ ಆಗುತ್ತೆ ರೈತರಿಗೆ. ಹೋದ ವರ್ಷ ನಾವು 6,150 ರೂಪಾಯಿ ಮಾರಿದ್ವಿ, ಅದಕ್ಕಿಂತ ಒಂದು ವರ್ಷ ಮೊದಲು 7,100 ರೂಪಾಯಿ ಮಾರಿದ್ವಿ. ಹೋದ್ರೆ ಸ್ವಲ್ಪ ಕಡಿಮೆ ಆಗಿದ್ರೆ ಈ ವರ್ಷ ಮತ್ತೆ ಬೆಂಬಲ ಬೆಲೆ 300 ರೂಪಾಯಿ ಜಾಸ್ತಿ ಆಗಿದ್ರೆ 6,300 ಇದ್ದದ 6,600 ಆಗಿದೆ. ಈ ವರ್ಷ 7,000 ರೂಪಾಯಿ ಮೇಲ್ಪಟ್ಟು ಬರಬಹುದೆಂಬ ಒಂದು ನಿರೀಕ್ಷೆಯಲ್ಲಿ ಇದೀವಿ ರೀ ನಾವು. ಹೇಗೆ ತೊಗರಿ ಕಟಾವನ್ನ ತೊಗರಿ ಕಟ್ಟಿಗೆ ಎಲ್ಲ ಉಳಿಸಿದಲ್ಲ, ಅದನ್ನ ಹೇಗೆ ಟ್ರ್ಯಾಕ್ಟರ್ನಿಂದ ಇದನ್ನ ಮಾಡ್ತಿರ್ತೀರೋ, ಹೇಗೆ ಮಾಡ್ತೀರಿ ಮತ್ತೆಲ್ಲ ಅಲ್ಲಿ ಭೂಮಿ ಒಳಗನ ಪಡ್ಲಿಂಗ್ ಮಾಡಿ ಅಥವಾ ಭೂಮಿ ಒಳಗನ ಅದನ್ನ ರೋಟೋವೇಟರ್ ಹಾಕಿ ಇದನ್ನ ಮಾಡ್ತಿರ್ತೀರ ಅಥವಾ ಎಲ್ಲ ನೋಡ್ತೀವಿ ನಾವು ಅಲ್ಲೆಲ್ಲ ತೊಗರಿ ಕಟ್ಟಿಗೆ ಹೆಂಗೆ ಬೆಂಕಿ ಹಚ್ಚಿಬಿಡ್ತಿರ್ತಾರೆ? ನಮ್ಮಲ್ಲಿ ಹೆಚ್ಚಾಗಿ ಅಂದ್ರೆ ತೊಗರಿ ಕಟ್ಟಿಗೆಯನ್ನ ಇಲ್ಲಿ ಉರುವಲಾಗಿ ತರ್ತಾರೆ ಮನೆಗಳಿಗೆ. ಮನೆಗಳಿಗೆ ಅಡಿಗೆ ಮಾಡೋದಕ್ಕೆ ಉರುವಲಾಗಿ ಜಾಸ್ತಿ ತೊಗರಿ ಕಟ್ಟಿಗೆ ಸುಮಾರು ಒಂದು 60% ಅಂದ್ರೆ ತರ್ತಾರೆ. ತಂದು ಇಲ್ಲಿ ಅಡಿಗೆ ಮಾಡೋಕೆ ರೊಟ್ಟಿ ಮಾಡೋಕೆ ಅದಕ್ಕೆಲ್ಲ ಅನುಕೂಲ ಅದು ತೊಗರಿ. ಅದರಿಂದ ಈ ಎಲ್ಲ ಅಷ್ಟು ಗಿಡಗಳೆಲ್ಲ ಉಳಿದದ್ದು ಇಲ್ಲಂತಂದ್ರೆ ಇಷ್ಟೊತ್ತಿಗೆ ಕಟಿಂಗ್ ಮಾಡಿಬಿಡ್ತಾರೆ. ಈಗ ಗುಡದಲ್ಲಿ ಕಟ್ಟಿಗೆ ಉಳಿಸಿದ್ದಲ್ರಿ ಈಗ, ಅದರಿಂದ ಅದು ಇಂದನೇ ನಮ್ಗೆ ಭಾಳ ಅನುಕೂಲ ಆಗಿದ್ರೆ ಅದು ಉಳಿದಂತೆಲ್ಲ ಸ್ವಲ್ಪ ತೆಗೆದು ಹಾಕ್ಬಿಡ್ತಾರೆ. ತಾವು ಒಕ್ಕಲ್ತನ ಅಂದ್ರೆ ಹೇಗೆ ಟ್ರ್ಯಾಕ್ಟರ್ಗಳನ್ನ ಇಟ್ಟಿದ್ದೀರಾ, ಎತ್ತುಗಳ ಅದಾವ ಟ್ರ್ಯಾಕ್ಟರಿಂದ ಮಾಡೋದಾದ್ರೆ ಕೆಲವೊಂದಿಷ್ಟು ಮಂದಿ ಭಾಳಷ್ಟು ಎಲ್ಲಾ ಪ್ರತಿಯೊಂದನ್ನು ಬಾಡಿಗೆ ಗೊಬ್ಬರನು ಹೊರಗೆ ತರೋದು, ಬೀಜನ ಹೊರಗಡೆಯಿಂದ ತರೋದು, ಬಾಡಿಗೆ ಹೆಚ್ಚು ಮಾಡಿಸೋದು, ಎತ್ತುಗಳ ಬಾಡಿಗೆ ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಭಾಳಷ್ಟು ಎಲ್ಲ ಬಾಡಿಗೆ ಅಂದಾಗ ಕಷ್ಟ ಆಗಿಬಿಡುತ್ತೆ. ನೀವು ಹೇಗೆ ಮಾಡ್ತಾ ಇದ್ದೀರಿ? ನಮ್ಮದು ಸ್ವಂತ ಟ್ರ್ಯಾಕ್ಟರ್ ಇದೆ ರೀ. ಟ್ರ್ಯಾಕ್ಟರಿಂದ ನಾವೆಲ್ಲ ಕಲ್ಟಿವೇಷನ್ ಮಾಡ್ತೀವಿ. ಮೊದಲೆಲ್ಲ ಮಡಿಕೆ ಹೊಡೆದು ಎಲ್ಲ ಟ್ರಿಲ್ಲರ್ ಹೊಡೆದು ಕುಂಟೆ ಹೊಡೆದು ಎಲ್ಲ ರೀತಿಯಿಂದ ಮೊದಲು ರೆಡಿ ಮಾಡಿಟ್ಟಿರ್ತೀವಿ. ಮೊದಲೇನು ಮಡಿಕೆ ಹೊಡೆದ ಮೇಲೆ ಒಂದು ಮಳೆ ಬರತ್ತನ ಸುಮ್ಮನಿರ್ತವೆ ರೀ. ಮಳೆ ಬಂದ ಮ್ಯಾಕೆ ನೀರು ಕುಡಿಬೇಕು. ಅದು ನೀರು ಕುಡಿದ್ರೆ ತಳದ ತನಕ ನೀರು ಕುಡಿತಪ್ಪ ಅಂದ್ರೆ ಹಸಿ ಆರದಲ್ಲ ಇತ್ತಪ್ಪ ಅಂದ್ರೆ ಮತ್ತೆ ಒಂದು ಸ್ವಲ್ಪ ದಿವಸ ಲೇಟ್ ಆದ್ರೂ ಮಳೆ ಆದ್ರೂ ಬೆಳೆ ತಡ್ಕಂತದಂತ ಒಂದು ನಮ್ಮ ಇದು. ಅದರಿಂದ ತಿರುಗಿ ಆಮೇಲೆ ಮಳೆ ಬಂದ ಮೇಲೆ ಟಿಲ್ಲರ್ ಹೊಡೆದು ಕುಂಟೆ ಹೊಡೆದು ಮತ್ತೆ ರೆಡಿ ಮತ್ತೆ ಒಂದ್ಸಲ ಮಳೆ ಬಂತಂದ್ಗಳೇ ಬಿತ್ತಿ ಬಿಡ್ತಾರೆ. ಅದನ್ನ ನೀವು ಹತ್ತಿಯನ್ನ ಒಟ್ಟ ಹಾಕೋದಿಲ್ಲ, ಹತ್ತಿ ಮೊದಲೆಲ್ಲ ಅನುಭವ ಇತ್ತು ನಿಮಗೆ? ಬಿಟಿ ಹತ್ತಿದ ನಾವು ಬಿಟಿ ಹತ್ತಿ ಮಾಡೀನಿ, ಆಮೇಲೆ ಸೀಡ್ಸ್ ಪ್ರೊಡಕ್ಷನ್ ಅನ್ನು ಮಾಡೀನಿ. ಡಿಸಿಎಸ್ ಸೀಡ್ಸ್ ಪ್ರೊಡಕ್ಷನ್ ಒಂದು ಎಕರೆಗೆ 6 ಕ್ವಿಂಟಲ್ 10 ಕೆಜಿ ತನಕ ಬೆಳೆದೀನಿ ಬೀಜ. ಆಮೇಲೆ ದಾಳಿಂಬೆ ಮಾಡೀನಿ, ಪಪ್ಪಾಯಿ ಮಾಡೀನಿ, ಸೂರ್ಯಪಾನ ಸೀಡ್ಸು ಮಾಡೀನಿ. ಎಲ್ಲ ಈಗ ಆಳುಗಳು ಸಿಗಲ್ಲ ಸಲುವಾಗಿ ಆಳಿನ ಸಲುವಾಗಿ ಸುಮ್ಮನೆ ಕೈ ಸಡಿಬಿಟ್ಟು ಕೂತ್ಬಿಟ್ಟಿವಿ ನೋಡ್ರಿ. ಆಳಿನ ದೊಡ್ಡ ಪ್ರಾಬ್ಲಮ್ ಅದ. ಹೇಗೆ ನೀರಾವರಿ ಅನುಕೂಲತೆ ಏನಾದ್ರು ಬೋರ್ ಗೀರು ಬಾವಿ ಅಥವಾ ಆ ತರ ಮಾಡ್ಕೊಂಡಿರಿ? ಬೋರ್ ಎಲ್ಲ ಮಾಡಿದ್ವಿ ರೀ. ಬೋರ್ ಮಾಡಿ ದಾಳಿಂಬೆ ಮಾಡಿದ್ವಿ, ದಾಳಿಂಬೆ ಪಪ್ಪಾಯಿ ಎಲ್ಲ ಮಾಡಿದ್ವಿ. ಏನು ಒಂದು ರೈತರಿಗೆ ಇನ್ನೂ ಬದಲಾವಣೆಗಳಾಗಬೇಕಾಗಿದೆ ಸರ್ಕಾರದ ವತಿಯಿಂದ, ಯಾವ ರೀತಿ ಒಂದು ಉತ್ತೇಜನ ಸಿಗಬೇಕಾಗಿದೆ ಅಂತೀರಿ ಒಕ್ಕಲ್ತನಕ್ಕೆ? ಸರ್ಕಾರದಿಂದ ಡೈರೆಕ್ಟ್ ಇಂಡೈರೆಕ್ಟ್ ಎರಡು ಟೈಪ್ ಐತಾರೆ. ಈಗೇನು ಇಂಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಈ ಉದ್ಯೋಗ ಖಾತ್ರಿ ಅದು ಕೊಡ್ತಾರೆ. ನ್ಯಾಯಬೆಲೆ ಅಂಗಡಿಗಳಿಂದ ರೇಷನ್ ಇವೆಲ್ಲ ಕೊಟ್ಟು ಇವೆಲ್ಲ ದುಡಿಲಾರ್ದಂಗೆ ಮಾಡಿಬಿಟ್ರೆ, ರೈತರನ್ನ ದುಡ್ಲಾರ್ದಂಗೆ ಮಾಡಿಬಿಟ್ರೆ. ಎಷ್ಟೋ ಜನ ಇಲ್ಲಿ ಪೂಲಿಗೆ ವಗಿಸಿ ಮುಂದೆ ಕಟ್ಟಿಗೆ ಸುಮ್ಮನೆ ಕಾಲ ಅಳಿಸಿ ಅಂತ ಕುಂತ್ಕೊಂಡಿರ್ತಾರೆ, ದುಡಿಯಕ್ಕೆ ಹೋಗೋದೇ ಇಲ್ಲ, ಅವ್ರು ದುಡಿಯಕ್ಕೆ ಹೋಗೋದಲ್ಲ. ಈ ಇದು ಒಂದು ಭಾಳ ಹೊಡೆತ ಬಿದ್ದಾರೆ. ಈಗ ರೇಷನ್ ಕೊಟ್ಟು ಅದ್ರ ಅಕ್ಕಿ ಅದು ಕೊಟ್ಟರು, ಆಮೇಲೆ ಉದ್ಯೋಗ ಖಾತ್ರಿ ಕೊಡ್ತಾರೆ, ಅವೆಲ್ಲ ಅಷ್ಟು ಬಂದದ್ದೆಲ್ಲ ಅಷ್ಟು ಅವ್ರು ಬಡ್ಡಿ ಕೊಟ್ಕೊಂತಾರೆ ಮತ್ತೆ ತಗೊಂಡು ಕೇಸವನ್ನ. ಪೂರ್ತಿ ಕಡಿಮೆ ರೀ, ದುಡಿಯವರೇ ಇಲ್ಲ. ಮಾಡೋದೇ ಬಹಳ ದುಸ್ತರ ಆಗ್ಬಿಡುತ್ತೆ. ಮನೆಯಲ್ಲಿ ಕೆಲಸ ಮಾಡೋರಿದ್ರೆ ಒಕ್ಕಲ್ತನ ನಡೀತಾವೆ, ಇಲ್ಲಿಕಂದ್ರೆ ಕೂಲಿ ಆಳಿನ ಮೇಲೆ ಅಂದ್ರೆ ಒಕ್ಕಲ್ತನ ಬಂದ್ ಮಾಡ್ಕೊಂಡು ಕುಂದಿರ್ಬೇಕು. ಹೌದೌದ್ರಿ, ಹೌದೌದು. ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಈ ಸಲ ಮುಂಗಾರು ಹೇಗೆ, ಮಳೆ ಪಳೆ ಹೇಗಾಗಿದೆ, ಇನ್ನೂ ರೈತರು ಏನ್ ಮಾಡ್ತಾ ಇದ್ದಾರೆ, ಇನ್ನೂ ಮಳೆ ಬೇಕನಸ್ತದ, ಹೇಗೆ ಏನ್ ನಡೆದಿದೆ ಕೆಲಸಗಳು? ನಮ್ಮಲ್ಲಿ ಈ ವರ್ಷ ಹತ್ತಿ ಜಾಸ್ತಿ ಮಾಡ್ಯಾರ್ರಿ. ಮಳೆನೂ ಸಾಕಷ್ಟು ಮಳೆ ಬಂದದೆ, ಮಳೆನೂ ಈ ಮುಂಗಾರು ಮಳೆ ಬಂದು ಅನುಕೂಲ ಆಗಿದೆ. ಹತ್ತಿ ಹೋದ ವರ್ಷ ರೇಟು 15,000 ತನಕ ರೇಟ್ ಹೋದ ಸಲುವಾಗಿ ಈ ವರ್ಷ ಹತ್ತಿ ಮಾಡ್ಬೇಕಂಬ ಇದರಿಂದ ಸುಮಾರು 75% ಹತ್ತಿ ಮಾಡ್ಯಾರ್ರಿ. ಹತ್ತಿ ರೇಟ್ ಜಾಸ್ತಿ ಇದೆ, ಅದಕ್ಕೆ ಈ ತೊಗರಿ ಕಡಿಮೆ ಆಗಿದ್ರೆ ಮುಂದೆ ಮತ್ತೆ ಹತ್ತಿದ್ರೆ ಏನಾಗುತ್ತೋ ಏನೆಲ್ಲ ಗೊತ್ತಿಲ್ಲ ರೇಟು. ಮತ್ತೆ ಜನರು ಆಸೆ ಒಂದು ಇರುತ್ತಲ್ರಿ ರೈತರಿಗೆ, ಈ ವರ್ಷ ನಾವು ಹಾಕ್ಬಿಟ್ಟಿವಲ್ಲ ತೊಗರಿ ಹಾಕ್ಬಿಟ್ಟಿವಿ ನಾವು, ಬೇರೆ ಹತ್ತಿ ತಂಡಿ ಹೋಗಿಲ್ಲ. ಯಾಕಂದ್ರೆ ಬಿಡಿಸೋದಕ್ಕೆ ಭಾಳ ಕಷ್ಟ ಅದು, ಹತ್ತಿ ಬಿಡಿಸೋದು ಕಷ್ಟ. ಹೇಗೆ ವೀರೇನಗೌಡರು ತಾವು ಭೂಮಿಗೆಲ್ಲ ಗೊಬ್ಬರ ಪಬ್ರ ಮನೆಯಲ್ಲಿ ದನಗಳನ್ನು ಕಟ್ಕೊಂಡಿರ ಹೇಗೆ? ಯಾಕಂದ್ರೆ ಮನೆಯಲ್ಲಿ ಮಾಡೋರಿದ್ರೆ ದನಗಳು ಬೇಕು, ಇಲ್ಲಿಗಂದ್ರೆ ಕಷ್ಟ ಆಗಿಬಿಡತ್ತೆ, ಈ ಕೂಲಿ ಆಳಿನ ಸಮಸ್ಯೆ ಅಂತ ಹೇಳಿರ್ತಾವು. ಹೇಗೆ ದನದು ಕಟ್ಕೊಂಡಿರ ಹೇಗೆ ಮತ್ತೆ ಗೊಬ್ಬರ ಪಬ್ರದ್ದು ಹೇಗೆ ಮಾಡ್ತೀರಿ ಭೂಮಿಗೆಲ್ಲ? ನಮ್ಮಲ್ಲಿ ನಾವೇನು ದನಗಳು ಕಟ್ಕೊಂಡಿಲ್ರಿ, ದನಗಳು ಕಟ್ಟಿಲ್ಲ, ಎತ್ತುಗಳೂ ಇಲ್ಲ. ನಮ್ಮಲ್ಲಿ ಇಲ್ಲಿ ನೀರಾವರಿಯಲ್ಲಿ ಗದ್ದೆಗಳವರು ದನಗಳು ಕಟ್ಕೊಂಡಿರ್ತಾರೆ, ಅವ್ರ ಗೊಬ್ಬರ ಸಿಗುತ್ತ, ಅವರು ಗದ್ದಿಗೆ ಹಾಕೋದಿಲ್ಲ, ಅವ್ರು ಗದ್ದಿಗೆ ಹಾಕಂಗಿಲ್ಲ, ಏನೋ ಕಸ ಬರ್ತದೆ ಅಂತ ಹಾಕೋದಿಲ್ಲ, ಅವ್ರು ಮಾರಾಟ ಮಾಡ್ತಾರೆ. ಅಲ್ಲಿಂದ ನಾವು ಗೊಬ್ಬರ ತಗೊಂಡು ನಮ್ಗೆ ಹೊರ ಬಂದು 2-3 ವರ್ಷಕ್ಕೆ ತಂದು ನಾವು ಗೊಬ್ಬರ ಹಾಕಿದ್ವಿ. ಈಗ ತಾವು ಒಣಬೇಸಾದ ರೈತರು ಭಾಳಷ್ಟು ಹೇಳೋದು, ಒಮ್ಮೆಮ್ಮೆ ರೈತರು ಇಲ್ರಿ ನೀರಾವರಿ ಚಲೋ ಮಾಡ್ಕೋದು ಒಕ್ಕಲ್ತನ, ಒಣಬೇಸದಾಗ ಏನಾಕ್ರಿ ಅಂತಾರೆ. ಈಗ ಒಣಬೇಸದ ರೈತರು ಕೇಳಿದ್ರು, ಇಲ್ರಿ ನೀರಾವರಿಗೆ ಯಾರು ಗುದ್ದಾಡ್ತಾರೆ, ಯಾರು ಸಿಗೋದಿಲ್ಲ, ಒಣಬೇಸ ಏನದ, ಆರಾಮ್ ಮಳೆ ಆತಂದ್ರೆ ಗಳೆ ಹೊಡೆದು ಬಿತ್ತಿಬಿಟ್ರೆ ಬಂದ್ಬಿಡ್ತದ ಬೆಳೆ, ಎಡಿ ಹೊಡೆದು ಕುಂಟಿ ಹೊಡೆದ್ಬಿಟ್ರೆ ಕಿರಿಕಿರಿ ಇಲ್ಲ ಅಂತಿರ್ತಾರೆ. ನೀವು ಹೇಗೆ ಹೇಳ್ತೀರಿ ಒಣಬೇಸ ಇದ್ರೆ ಒಳ್ಳೇದ, ನೀರಾವರಿ ರೈತರದ್ದು ಒಳ್ಳೇದಂತ ಹೇಗೆ? ನೀರಾವರಿ ಹೇಳುಗ ಸ್ವಂತ ಮಾಡಿದ್ರೆ ಲಾಭ ಐತೆ, ಲಾಭ ಇಲ್ಲ ಅನ್ನಂಗಿಲ್ಲ. ಅವ್ರು ಏನ್ ಮಾಡ್ತಾರ್ರಿ, ಗದ್ದನ್ನ ಲೀಜಿಗೆ ಕೊಟ್ಟು ಬಿಡ್ತಾರ. ಹದಿನೈದರಿಂದ ಇಪ್ಪತ್ತು ಚೀಲ ತನಕ ಲೀಸ್ ತಿಂದು ಅವ್ರಿಗೆ ಕೊಟ್ಟ ಮ್ಯಾಕ ಅವ್ರು ಅದಕ್ಕೆ ಗೊಬ್ಬರ ಹಾಕಿ ಬೆಳೆಸಿ ಅವ್ರ ಲಾಭ ತಗೋಬೇಕಾದ್ರೆ ಕಷ್ಟ ಆಗಲ್ಲ. ಅವ್ರು ಎಷ್ಟು ಒಂದು ನಾಲ್ಕೈದು ಚೀಲ ಸಕ್ಕ ಲೀಸ್ ಮಾಡಿಕೊಂಡ್ರು ನಾಲ್ಕೈದು ಚೀಲ ಸಿಕ್ಕರು ಸಾಕಂಬ ಪರಿಸ್ಥಿತಿಗೆ ಅವ್ರು ಇರ್ತಾರ. ಬಡನ್ ಒಂದು ವೇಳೆ ಬರಲ್ಲ ಅಂದ್ರೆ ಲಾಸ್ ಆಗಿಬಿಡ್ತಾರ. ಇವ್ರು ಲೀಸ್ ಕೊಟ್ಟರೆ ಆರಾಮ್ ಕುಂತು ಆರಾಮ್ ಇರ್ತಾರ. ಅವ್ರಿಗೆ ಸ್ವಂತ ಮಾಡಿದ್ರೆ ಎಕರೆಕ್ಕ 30-40 ಸಾವಿರ ರೂಪಾಯಿ ಉಳಿತದ್ರಿ ನೀರಾವರಿ ಅವ್ರದ್ದು. ನೀರಾವರಿ ಏನು ಉಳಿಯಂಗಿಲ್ಲ ಏನಿಲ್ಲ ಏನಿಲ್ಲ ಅಂತ ಅವ್ರು ಲೀಸ್ ಕೊಟ್ಟವ್ರು ಸ್ವಂತ ಮಾಡ್ರನ್ರಿ ಬೇಕಾದಂಗಿಲ್ಲ ಅಲ್ಲಿ ಬಿಡುತ್ತೆ. ಈ ಹೊರಭೂಮಿ ಅಂದ್ರೆ ಏನೈತೆ ಅಂದ್ರೆ ಮಳೆ ಬರ್ದು ಮಳೆಗೆ ಚಲೋ ಆದ್ರೆ ಬಹಳ ಚೆನ್ನಾಗಿರುತ್ತೆ. ಹ್ಮ್, ಮಳೆ ಬಹಳ ಬೇಸಾದ್ರೆ ಕರೆಕ್ಟ್ ಬರುತ್ತೆ ಬಿಡ್ರಿ. ಇದೇನು ಪ್ರಾಬ್ಲಮ್? ಒಳ್ಳೇದು ವೀರೇಂದ್ರಗೌಡ್ರೆ, ಮುಂದೆ ಏನು ಹೊಸ ಯೋಜನೆಗಳದಾವ? ಏನಾದರೂ ನಿಮ್ಮ ಒಕ್ಕಲುತನದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು? ತಾವು ಮಾರ್ಗದರ್ಶಕರು ಮತ್ತು ಜೊತೆಗೆ ಸಾಕಷ್ಟು ಅನುಭವ ಇದೆ ನಿಮಗೆ, ಬೇರೆ ಏನೇನು ಪ್ಲಾನ್ ಮಾಡ್ತಿರ್ತಾರೆ ಅನುಭವಿಸ್ತಂತ ರೈತರು? ನಿಮ್ದೇನು ಪ್ಲಾನ್ ಇದೆ ಮುಂದೆಲ್ಲ? ನಾವು ಒಂದು MCL ಕಂಪನಿದು ಒಂದು ಟೈಪ್ ಆಗಿ ನಾವೊಂದು ಮಾನ್ವಿಯಲ್ಲಿ ನಾವು ಎಲ್ಲರೂ ಕೂಡಿ ಒಂದು ಕೆಲವೊಂದು ನಮ್ಮ ಜೊತೆಗಾರರೆಲ್ಲ ಕೂಡಿ ಅದರಿಂದ ಹಸಿರು ಬೆಳೆನ ಶೇಪರ್ ನೀಪರ್ ಗ್ರಾಸು ಏನ್ರಿ ತ್ಯಾಜ್ಯ ವಸ್ತುಗಳನ್ನ ಇದು ಮಾಡಿಕೊಂಡು ಅದನ್ನ ರೈತರಿಗೂ ಅನುಕೂಲ ಆಗ್ತದ ನಮ್ಗೂ ಅನುಕೂಲ. ಅದು ಒಂದು ಪ್ಲಾನ್ ಹಾಕಿ ಮಾಡಾಕತ್ತೀವಿ. ಇನ್ನೊಂದು ಏನಂದ್ರೆ ಮೀನು ಸಾಕಾಣಿಕೆ ಮಾಡ್ಬೇಕಂಬುದು ಒಂದು ಐತೆ ನನ್ನಲ್ಲಿ. ಮೀನು ಸಾಕಾಣಿಕೆ ಅಂದ್ರೆ ಬಯೋಫ್ಲಾಕ್ಸ್ ಮೀನು ಸಾಕಾಣಿಕೆ ಮಾಡ್ಬೇಕಂಬದೈತೆ. ಅದನ್ನ ಒಂದು ಸ್ವಲ್ಪ ಈಗ ಜಾಕಿವಿ, ಅದು ಇದಾಗಿ ಬಂದ್ಗಳೇನೆ ವರ್ಕ್ ಆರ್ಡರ್ ಕೊಟ್ಟಗಳೇನೆ ಅದನ್ನೊಂದು ಸ್ಟಾರ್ಟ್ ಮಾಡಿ ಮಾಡ್ಬೇಕಂಬದೈತೆ ನೋಡ್ರಿ. ಒಳ್ಳೇದು ವೀರೇಂದ್ರಗೌಡರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಕೃಷಿ ವಿಚಾರಗಳನ್ನ ನಮ್ಮ ಆಕಾಶವಾಣಿ ರೈತರೊಂದಿಗೆ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ವೀರನ್ಗೌಡ ಅವರ ಕೃಷಿ ಅನುಭವಗಳನ್ನು ಆಲಿಸಿದರೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭದ ಕುರಿತಾಗಿ ಈ ಮೂರು ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳಿಸಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವಾಗಿ 11,000, 5,000 ಮತ್ತು 3,000 ರೂಪಾಯಿಗಳ ಬಹುಮಾನವನ್ನು ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಖಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ ಈ ರೀತಿ ಇದೆ: https://innovative.mygov.in/. ಈ ಒಂದು ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ರೈತ ಬಂದವರ ಈಗ ಆಲಿಸೋಣ ಪೇಟೆ ದಾಣೆಯನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಕಡಲೆಕಾಳು ಕನಿಷ್ಠ 3,426 ರೂಪಾಯಿಗಳಿಂದ ಗರಿಷ್ಠ 4,806 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 10,800 ರೂಪಾಯಿಗಳಿಂದ 11,000 ರೂಪಾಯಿಗಳು. ಶೇಂಗಾ ಗುಂಗುರಿ 4,199 ರೂಪಾಯಿಗಳಿಂದ 5,729 ರೂಪಾಯಿಗಳು. ಹೆಸರುಕಾಳು ಜವಾರಿ 4,200 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 1,600 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,220 ರೂಪಾಯಿಗಳಿಂದ 2,190 ರೂಪಾಯಿಗಳು. ಬಿಳಿ ತೊಗರಿ 5,357 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 5,069 ರೂಪಾಯಿಗಳಿಂದ ಗರಿಷ್ಠ 6,428 ರೂಪಾಯಿಗಳು. ರೈತ ಬಾಂಧವರ ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,575 ರೂಪಾಯಿಗಳು. ಜೋಳ 2,150 ರೂಪಾಯಿಗಳು. ಭತ್ತ INR 64 2,130 ರೂಪಾಯಿಗಳು. ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ. ಭತ್ತ RNR ಹಳೆಯದು ಕನಿಷ್ಠ 1,973 ರೂಪಾಯಿಗಳಿಂದ ಗರಿಷ್ಠ 2,095 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರಿ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,460 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ರಾಯಚೂರು, ಲಿಂಗಸ್ಗೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದರೆ. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1-8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನ ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ರಾಯಚೂರು ಇವರ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೀಜ ಕಲ್ಯಾಣ ಬೀಜ ಕಲ್ಯಾಣ ಬೀಜ ಕಲ್ಯಾಣ ಬೀಜೋತ್ಪಾದನೆ, ಸಂಸ್ಕರಣೆ ಮತ್ತು ಸಂರಕ್ಷಣೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶೇಷಾಧಿಕಾರಿ ಬೀಜ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಬೀಜ ಗ್ರಾಮ ಯೋಜನೆ, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೇಳಿ ಕಾರ್ಯಕ್ರಮ ಬೀಜ ಕಲ್ಯಾಣ ಬೀಜ ಕಲ್ಯಾಣ ಬೀಜ ಕಲ್ಯಾಣ. ಇವತ್ತಿನ ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮದ 8ನೇ ಕಂತಿನಲ್ಲಿ ರೈತ ಬಾಂಧವರೇ ನೀವು ಕೇಳಲಿದ್ದೀರಿ. ಬೀಜ ಸಂಸ್ಕರಣೆ ಮತ್ತು ಸಂಗ್ರಹಣೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ SR ದೊಡ್ಡಗೌಡರ್ ಅವರೊಂದಿಗೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸಲಿದ್ದಾರೆ ಡಾಕ್ಟರ್ VG ಬವಲತ್ತಿ. ಕಲ್ಯಾಣ ಕರ್ನಾಟಕದ ಎಡೆದೊರೆ ನಾಡಿನ ರೈತರ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಆತ್ಮೀಯ ಸ್ವಾಗತ. ಅನ್ನದಾತೋ ಸುಖೀ ಭವ. ಚಿನ್ನದ ಗೂಡಿನ, ತೊಗರಿಯ ಬೀಡಿನ, ಅನ್ನದ ಕಣಜದ ಹೆಮ್ಮೆಯ ನಾಡಿನ ರೈತರ ಸೇವೆಗೆ ಸದಾ ಸಿದ್ಧ. ಕೃಷಿ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಟೋಲ್ ಫ್ರೀ ಸಂಖ್ಯೆ 1800 4250 ಸಂಪರ್ಕಿಸಿ. ನಮಸ್ಕಾರ ಡಾಕ್ಟರ್ ದೊಡ್ಡಗೌಡ್ರೆ. ನಮಸ್ಕಾರ ಸರ್. ಮೊದಲನೇದಾಗಿ ಉತ್ತಮ ಗುಣಮಟ್ಟ ಬೀಜ ಮಣ್ಣ ಪಡಿಬೇಕಾತಂದ್ರೆ ಮುಖ್ಯವಾಗಿ ಬೀಜ ಸಂಸ್ಕರಣೆಯ ಮಹತ್ವ ಎಷ್ಟರ ಮಟ್ಟಿಗಿದೆ, ಇದರ ಪಾತ್ರ ಏನು ಸ್ವಲ್ಪ ಹೇಳಿ. ಈಗ ನಾವೆಲ್ಲ ರೈತ ಬಾಂಧವರು ಬೀಜೋತ್ಪಾದನೆಯನ್ನು ಕೈಗೊಂಡಿರ್ತೇವೆ. ಹೌದು. ಬೀಜೋತ್ಪಾದನೆ ಕೈಗೊಂಡ ನಂತರ ಏನಾಗತ್ತಪ್ಪ ಅಂದರೆ ಬೀಜ ಸಂಸ್ಕರಣೆ ಘಟಕಕ್ಕೆ ನಾವೆಲ್ಲ ತಗೊಂಡು ಬರ್ತೀವಿ. ನಮ್ಮ ಹೊಲದಲ್ಲಿ ಏನು ನಾವು ಕೊಯ್ಲು ಮಾಡಿರ್ತೀವಿ, ಅದರಿಂದ ಕಸ ಕಡ್ಡಿ ಅದೆಲ್ಲ ಇರುತ್ತೆ. ಮಿಗಿಲಾಗಿ ಒಂದು ಬೀಜ ತೇವಾಂಶ ಹೆಚ್ಚಿಗೆ ಇರುತ್ತೆ. ಬೀಜ ತೇವಾಂಶ ಕೂಡ ನಾವು ಕೊಯ್ಲು ಮಾಡಿದ ತಕ್ಷಣ ಹೆಚ್ಚಿಗೆ ಇರುತ್ತದೆ, ಅದನ್ನು ಸಹ ನಾವು ಕಡಿಮೆ ಮಾಡಬೇಕಾಗತ್ತೆ. ಅದಾದ ನಂತರ ಈಗ ಇತರೆ ಬೆಳೆಗಳೇ ಇರ್ತವೆ, ಬೀಜ ಕಸ ಕಡ್ಡಿ ಸ್ವಚ್ಛನೆ ಮಾಡೋದ್ರಿಂದ ಒಂದು ಒಳ್ಳೆಯ ಗಾತ್ರ ಹೊಳಪು ಆಮೇಲೆ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನು ನಾವು ಪಡಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಬೀಜ ಸಂಸ್ಕರಣೆಯನ್ನು ಯಾವ ಗುಣಧರ್ಮಗಳ ಆಧಾರದ ಮೇಲೆ ಮಾಡಲಾಗ್ತಾ ಇದೆ? ಬೀಜ ಸಂಸ್ಕರಣೆ ಮಾಡುವಾಗ ಬೀಜದ ರಾಶಿಯಲ್ಲಿ ಕಂಡು ಬರುವಂತ ವಿವಿಧ ಜಡವಸ್ತುಗಳು, ಜಡವಸ್ತು ನಾವು ಮಾತಾಡಿದ್ವಿ ಆಗ್ಲೇ, ಕಸ ಇರ್ಬೋದು, ಅಲ್ಲಿ ನೋಡಿದ ತಕ್ಷಣ ನಾವು ಗೊತ್ತಾಗ್ತೈತಿ ಇದ್ರ ಮಟ್ಟ ಹೆಂಗಿದೆ ಏನಿದೆ ಅಂತಂದು. ಬೇರೆ ಬೇರೆ ಜಡವಸ್ತುಗಳು ಇರ್ತವೆ, ಕಸ ಇರ್ಬೋದು, ಕಡ್ಡಿ ಇರ್ಬೋದು, ಮಣ್ಣು ಇರ್ಬೋದು, ಅದೇ ರೀತಿ ಬೇರೆ ಕಳೆ ಬೀಜ ಇರ್ಬೋದು, ಬೇರೆ ಬೆಳೆಗಳ ಯಾವ್ಯಾವ ತರ ಮಿಕ್ಸ್ ಆಗಿದವು ಅವನ್ನೆಲ್ಲ ನೋಡಿಕೊಂಡು ಯಾವ ಒಂದು ಸಂಸ್ಕರಣೆಯನ್ನು ನಾವು ಉಪಯೋಗಿಸ್ಬೇಕನ್ನೋದು ಗೊತ್ತಾಗುತ್ತೆ. ಇನ್ನ ಮುಖ್ಯವಾಗಿ ತಾವು ಹೇಳಿದ್ರೆ ಗುಣಧರ್ಮಗಳನ್ನು ಏನೇನು ಗಮನಿಸ್ತೀರಿ ಸಂಸ್ಕರಣೆ ಮಾಡುವಾಗ ಅಂತಕ್ಕಂಥ ವಿಚಾರ, ಬೀಜ ಸ್ವಚ್ಛತೆಯ ಪದ್ಧತಿಗಳ ಬಗ್ಗೆ ಹೇಳ್ತಾರೆ, ಬೀಜ ಸ್ವಚ್ಛತೆಯನ್ನ ಯಾವ ರೀತಿ ಮಾಡ್ತಾ ಇರ್ತೀರಿ ಒಂದು ಘಟಕಗಳಲ್ಲಿ? ಎಲ್ಲ ಬೀಜ ಘಟಕಗಳಲ್ಲಿ ಮೂರು ಮುಖ್ಯವಾದ ಅಂಶ ಇದೆ. ಸೊ ಒಂದೇದು ಏನ ಹೇಳ್ಬೇಕಪ್ಪ ಅಂದ್ರೆ ಒಂದು ಪೂರ್ವ ಬೀಜ ಸ್ವಚ್ಛತೆ, ಎರಡನೇದು ಮುಖ್ಯ ಬೀಜ ಸ್ವಚ್ಛತೆ, ಮೂರನೇದಾಗಿ ಬೀಜ ಮೌಲ್ಯ ಹೆಚ್ಚಿಸುವಿಕೆ. ಬೀಜ ಮೌಲ್ಯ ಹೆಚ್ಚಿಸುವಿಕೆ ಅಂದರೆ ಅಪ್ಗ್ರೇಡಿಂಗ್ ಅಂತ ಹೇಳ್ತೀವಿ. ಸೊ ಇವು ಒಂದು ಮೂರು ಪ್ರೊಸೆಸ್ ಇದೆ ಬೀಜ ಸಂಸ್ಕರಣೆ ಮಾಡುವಲ್ಲಿ. ಸರ್, ಮುಖ್ಯವಾಗಿ ತಾವು ಹೇಳಿದ್ರೆ ಪ್ರಾಥಮಿಕ ಬೀಜ ಸ್ವಚ್ಛತೆ ಅಂದ್ರೇನು, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಇದು ಪ್ರಾಥಮಿಕ ಬೀಜ ಸ್ವಚ್ಛತೆ ಯಾಕೆ ಮಾಡ್ತೇವಪ್ಪ ಅಂದ್ರೆ, ನಾವು ಮುಖ್ಯ ಬೀಜ ಸಂಸ್ಕರಣೆಯನ್ನು ಬೀಜ ತಯಾರು ಮಾಡಲಿಕ್ಕೆ ನಾವು ಪ್ರಾಥಮಿಕ ಬೀಜ ಸ್ವಚ್ಛತೆಯನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಒಂದೇದು ಹೇಳ್ಬೇಕಪ್ಪ ಅಂದ್ರೆ, ನಾವು ಸ್ಕಾಲ್ಪರ್ ಅಂತ ಒಂದು ಮಷಿನ್ ಇರುತ್ತೆ, ಇದರಲ್ಲಿ ಏನಾಗುತ್ತೆ ದೊಡ್ಡ ಪ್ರಮಾಣದ ಅನುಪಯುಕ್ತ ಜಡ ಪದಾರ್ಥಗಳು ಅಂದ್ರೆ ದೊಡ್ಡ ದೊಡ್ಡ ಸೈಜ್ ಇರುವಂತವು, ಯಾವ್ದು ಉಪಯೋಗ ಇರಲ್ಲ ಅಂತವನ್ನ ಬೀಜ ರಾಶಿಯಿಂದ ಇವನ್ನ ಸ್ವಚ್ಛ ಮಾಡಬಹುದು. ಎರಡನೇದು ಹೇಳ್ಬೇಕಪ್ಪ ಅಂತಂದಾಗ ಹಲ್ಲರ್ಸ್ ಕ್ಯಾರಿಫೈಯರ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಎಲ್ಲಿ ನಮ್ಗೆ ಯಾವ ಬೀಜದಲ್ಲಿ ಊಬು ಇರ್ತತಿ ಅಂತ ಬೀಜಗಳಲ್ಲಿ ಆ ಊಬು ತೆಗಿಲಿಕ್ಕೆ ಇದನ್ನ ಹಲ್ಲರ್ಸ್ ಕ್ಯಾರಿಫೈಯರ್ ಮಷಿನ್ ನೀವು ಉಪಯೋಗಿಸಬಹುದು. ಆಮೇಲೆ ಸೊ ಈಗ ಬೀಜ ತಿಕ್ಕುವ ಯಂತ್ರ ಅಂತ ಇರುತ್ತೆ ಇನ್ನೊಂದು. ಇಲ್ಲಿ ಒಂದು ತಿರುಗುವ ಯಂತ್ರದಲ್ಲಿ ಅಥವಾ ಡ್ರಮ್ನಲ್ಲಿ ಏನಾಗತ್ತಪ್ಪ ಅಂತಂದಾಗ ಬೀಜ ಉಜ್ಜುತ್ತೆ. ಉಜ್ಜುವುದರಿಂದ ಏನಾಗತ್ತೆ, ಸೊ ಇದು ಬೀಜದ ಊಬು ಅಥವಾ ಇನ್ನ ಇತರೆ ಅನುಪಯುಕ್ತ ವಸ್ತುಗಳು ಏನಿರ್ತವೆ ಬೀಜದ ಮೇಲೆ ಸಪರೇಟ್ ಆಗಿ ಅದನ್ನ ಸಪರೇಟ್ ಮಾಡುತ್ತೆ, ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಐತೆ. ಅದು ಆದ್ನಂತರ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗೋವಿನ ಜೋಳ ಅಥವಾ ಶೇಂಗಾ ಬೀಜದ್ದು ಮೇಜ್ ಅಥವಾ ಗ್ರೌಂಡ್ನಟ್ ಸೆಲ್ಲರ್ ಅಂತ ಹೇಳ್ತೇವೆ ನಾವು. ಸೊ ಈ ಯಂತ್ರಗಳ ಮುಖಾಂತರ ನಾವು ಬೀಜ ಒಂದು ಸ್ವಚ್ಛತೆಯನ್ನು ಮಾಡಿ ಮುಖ್ಯ ಬೀಜ ಸಂಸ್ಕರಣೆಗೆ ನಾವು ಅನುವು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಪ್ರಾಥಮಿಕ ಬೀಜ ಸ್ವಚ್ಛತೆ ಆದ್ಮೇಲೆ ಮುಖ್ಯ ಬೀಜ ಸಂಸ್ಕರಣೆಗೆ ಹೋಗುತ್ತೆ. ಇಲ್ಲಿ ಮುಖ್ಯ ಬೀಜ ಸಂಸ್ಕರಣೆ ಹೇಗೆ ಮಾಡ್ತಾರೆ, ಏನೇನು ಒಂದು ಪ್ರೊಸೆಸ್ ಬರುತ್ತೆ ಇಲ್ಲಿ? ಯಾವಾಗ ನಮ್ದು ಪ್ರಾಥಮಿಕ ಬೀಜ ಸಂಸ್ಕರಣೆ ಆದ ತಕ್ಷಣ ನಾವು ಮುಖ್ಯ ಬೀಜ ಸಂಸ್ಕರಣೆಗೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಬೀಜದ ಆಕಾರ ಇರಬಹುದು, ಗಾತ್ರ ಇರಬಹುದು, ತೂಕದ ಆಧಾರ ಮೇಲೆ ಮುಖ್ಯ ಬೀಜ ಸಂಸ್ಕರಣೆಯನ್ನು ಮಾಡಲಿಕ್ಕೆ ಆಗುತ್ತೆ. ಎಸ್ ಕ್ಲೀನ್ ಅಂತ ಮಷಿನ್ ಇರುತ್ತೆ. ಸೊ ಇದನ್ನ ಮೂರು ಹಂತದಲ್ಲಿ ನಾವು ಸಂಸ್ಕರಣೆ ಮಾಡಬಹುದು. ಇದರಲ್ಲಿ ಏನಪ್ಪ ಅಂತಂದ್ರೆ ಒಂದೇದ್ದು ಈ ಒಂದು ಎಸ್ಕ್ರೀನ್ ಕ್ಲೀನರ್ ಅಲ್ಲಿ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ ರಸಭರಿತ ಗಾಳಿ ಬೀಸುವ ವ್ಯವಸ್ಥೆ ಇರುತ್ತೆ. ಅಂದ್ರೆ ಇದು ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಅಲ್ಲಿ ಏನಾಗತ್ತೆ ಅಂದಾಗ ಯಾವುದೊಂದು ತೂಕ ಇರಲಾರದಂತ ಪದಾರ್ಥಗಳನ್ನ ಜೊಳ್ಳು ಅವನ್ನೆಲ್ಲಾನು ತೆಗೆದು ಬೇರೆ ಕಡೆಗೆ ಹಾಕುತ್ತೆ. ಇದಾದ ನಂತರ ಈಗ ಇನ್ನೊಂದು ಎರಡನೇದು ಏನಪ್ಪ ಅಂತಂದ್ರೆ ಸ್ಕಾಲ್ಪಿಂಗ್ ಸ್ಕ್ರೀನ್ ಅಂತ ಹೇಳ್ತೀವಿ. ಬೀಜ ಸಾಣಿಸುವ ಜರಡಿ, ಬೀಜಗಳನ್ನು ದೊಡ್ಡ ಗಾತ್ರದ ಮೇಲಿನ ಜರಡಿಯ ಮುಖಾಂತರ ದೊಡ್ಡ ಗಾತ್ರದ ಕಲ್ಲು ಮಣ್ಣು, ಇದು ಸೈಜ್ ದೊಡ್ಡದಿರುತ್ತೆ, ಸೈಜ್ ದೊಡ್ಡದಿರುತ್ತೆ, ಇದು ಯಾವುದೇ ಒಂದು ಅನುಪಯುಕ್ತ ಪದಾರ್ಥಗಳು ಗಿಡದ ಕಡ್ಡಿ ಇರ್ಬೋದು, ಕಸ ಇರ್ಬೋದು, ಕಟ್ಟಿಗೆ ಇರ್ಬೋದು, ಅಂತವನ್ನೆಲ್ಲನು ಸಪರೇಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾವು ಸ್ಕಾಲ್ಪಿಂಗ್ ಸ್ಕ್ರೀನ್ ಅಂತ ಹೇಳ್ತೀವಿ. ಇದು ಬಿಟ್ಟು ಮೂರನೇದು ಹೇಳ್ಬೇಕಪ್ಪ ಅಂತಂದಾಗ ಗ್ರೇಡಿಂಗ್ ಸ್ಕ್ರೀನ್ ಅಂತ ಹೇಳ್ತೀವಿ. ಇದು ಬೀಜಗಳ ವರ್ಗೀಕರಣ ಅತಿ ಮುಖ್ಯವಾದ ಸ್ಕ್ರೀನ್ ಅಂತ ನಾವು ಹೇಳಬಹುದು. ಇದರಲ್ಲಿ ಏನಾಗತ್ತಂದ್ರೆ ಸೊ ಮೊದಲನೇ ಜರಡಿಯ ಮುಖಾಂತರ ಪಡೆದ ಬೀಜಗಳನ್ನು ಎರಡನೇ ಜರಡಿ ಮತ್ತು ಮೂರನೇ ಜರಡಿಯ ಮುಖಾಂತರ ಹರಿಸಿ ಬೀಜಗಳನ್ನು ಇನ್ನಷ್ಟು ಉತ್ತಮಗೊಳಿಸಿ ವರ್ಗೀಕರಣ ಮಾಡಬಹುದು. ಸಾಣಿಗಿರುತ್ತೆ. ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ತೊಗರಿ ಆಯ್ತು, ಕಡಲೆ ಆಯ್ತು, ಬೀಜದ ಒಂದು ಗಾತ್ರ ಏನಿರ್ತದಲ್ಲ ಅದ್ರ ಮುಖಾಂತರ ನಾವು ಇದನ್ನ ಎಷ್ಟು ಸೈಜ್ ಉಪಯೋಗಿಸ್ಬೇಕು. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ತೊಗರಿ ರೌಂಡ್ ಇರ್ತೈತಿ ಬೀಜ. ರೌಂಡ್ ಇರೋದ್ರಿಂದ ನಾವು 3.75 ರೌಂಡ್ ಇಂದ 4 ರೌಂಡ್ ವರೆಗೂ 4.00 mm ರೌಂಡ್ ಅಂತ ಹೇಳ್ತೀವಿ. ಆ ಗಾತ್ರ ಒಂದು ಬೀಜದ ಗಾತ್ರ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ. ಅದಕ್ಕೆ ನಾವು 3.75 to 4 ವರೆಗೂ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬೀಜ ದೊಡ್ಡದಿದ್ರೆ 4 ತಗೋಬೇಕು, ಕಡಿಮೆ ಸೈಜ್ ಇದ್ರೆ 3.75 ತಗೋಬೇಕು. ಆ ಒಂದು ಗಾತ್ರನ ನಾವು ನಿರ್ದಿಷ್ಟ ಮಾಡಿಕೊಂಡು ಸೊ ಇದು ಒಂದು ಬೇರೆ ಬೇರೆ ಬೆಳೆಗಳಲ್ಲಿಯೂ ಸಹ ನಾವು ತಳಿಗಳ ವ್ಯತ್ಯಾಸ ಆದಾಗೂ ಕೂಡ ಇದು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಈ ಜರಡಿ ಮೇಲೆ ಏನು ಹೋಗುತ್ತಲ್ಲ ಬೀಜ, ಅದು ಮಾತ್ರ ಒಂದು ಉತ್ತಮವಾದ ಗುಣಮಟ್ಟದ ಬೀಜ ಆಗಿರುತ್ತದೆ. ಈ ಜರಡಿ ಒಳಗಡೆ ಹಾಸಿ ಬರುವಂತ ಬೀಜಗಳೆಲ್ಲವೂ ಅದು ನಾವು ರಿಜೆಕ್ಟ್ ಅಲ್ಲಿ ಹೋಗುತ್ತೆ. ಅಂದ್ರೆ ಇಲ್ಲಿ ಸಾಣಿಗೆ ಹಾಕಿ ಬೇರೆ ಬೇರೆ ಒಂದು ಅನುಪಯುಕ್ತ ಅಂದ್ರೆ ಸಣ್ಣ ಸಣ್ಣ ಬೀಜಗಳು ಸಪರೇಟ್ ಆಗಿ ಹೋಗುತ್ತವೆ, ಅದು ಬಿತ್ತನೆ ಮಾಡ್ಲಿಕ್ಕೆ ಬೀಜಕ್ಕೆ ಗಣನೆ ಮಾಡಲಿಕ್ಕೆ ಒಳ್ಳೇದಿರೋದಿಲ್ಲ, ಅಂತ ಬೀಜವನ್ನ ರಿಜೆಕ್ಟ್ ಮಾಡ್ಬೇಕಾಗತ್ತೆ. ಹೌದೌದು ಸರ್. ಇನ್ನ ತಾವು ಈಗ ಹೇಳಿದ್ರು ಸಂಸ್ಕರಣೆ ಬಗ್ಗೆ ವಿಚಾರವನ್ನ ಹೇಳಿದ್ರೆ, ಇನ್ನ ಸಂಸ್ಕರಣೆ ಆದ್ಮೇಲೆ ಬೀಜ ಬರುತ್ತೆ, ಬೀಜ ಬಂದ ಮೇಲೆ ಸಂಗ್ರಹಣೆ ಬಹಳ ಮುಖ್ಯ. ಸಂಗ್ರಹಣೆಯಲ್ಲಿ ಪಾಲಿಸಬೇಕಾದಂತ ಕ್ರಮಗಳ ಬಗ್ಗೆ ಹೇಳಿ ಸ್ವಲ್ಪ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ಈಗ ನಾವು ಕಡಲೆ ನಮ್ ಬರೋದು ಯಾವಾಗ? ಸೊ ಈಗ ಜನವರಿ ತಿಂಗಳಲ್ಲಿ ಬರುತ್ತೆ. ಜನವರಿ ತಿಂಗಳಾದ್ಮೇಲೆ ನಾವು ಪ್ರೊಸೆಸಿಂಗ್ ಮಾಡಿ ಬೀಜ ಸಂಸ್ಕರಣೆ ಮಾಡಿ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ನಾವು ಸಂಸ್ಕರಣೆ ಮಾಡಬೇಕಾಗತ್ತೆ. ಇದೇ ತರನೇ ಯಾವುದೇ ಬೆಳೆ ಆಗಲಿ, ಈಗ ನಾವು ಬಂದ ತಕ್ಷಣ ಅಂತರೂ ನಾವು ಒಂದು ಮಾರುಕಟ್ಟೆಗೆ ಹೋಗೋದಿಲ್ಲ. ಸೊ ಆದ್ರಿಂದ ಅದನ್ನ ನಾವು ನಿರ್ದಿಷ್ಟ ಒಂದು 2 ತಿಂಗಳು 3 ತಿಂಗಳು, ಕೆಲವು ಬೆಳೆಗಳಲ್ಲಿ 4 ತಿಂಗಳು, ಕೆಲವು ಬೆಳೆಗಳು 6 ತಿಂಗಳು 8 ತಿಂಗಳು, ಇದನ್ನ ಸಂಸ್ಕರಣೆ ಮಾಡಿದ ತಕ್ಷಣ ನಾವು ಸಂಗ್ರಹಣೆ ಮಾಡೋದು ಒಂದು ಅತಿ ಮುಖ್ಯವಾದ ಅಂಶ. ಸೊ ಒಂದೇದು ಬೀಜ ಚೀಲಗಳನ್ನು ಯಾವಾಗಲೂ ತಪ್ಪದೆ ಕಟ್ಟಿಗೆಯ ಅಥವಾ ಪ್ಲಾಸ್ಟಿಕ್ ಪ್ಯಾಲೆಟ್ ಮೇಲೆ ಇಡಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಗಡಂಚಿ ಅವೆಲ್ಲ ಗಡಂಚಿ ಇದ್ವು ಅವೆಲ್ಲ. ಸೊ ಅದ್ರ ಮೇಲೆ ಇಡೋದ್ರಿಂದ ಏನಾಗುತ್ತೆ, ಬೀಜ ಚೀಲ ನಮಗೆ ಕೆಳಗಡೆ ನೆಲದ ಮೇಲೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದಿಲ್ಲ. ಬರಲಾರದ್ರಿಂದ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ನಾವು ನೀರು ಅಥವಾ ಬೇರೆ ಯಾವುದೋ ಒಂದು ತೇವಾಂಶ ಏರು ಅಂತ ಆಗೋದಿಲ್ಲ. ಎರಡನೇದು ಏನಪ್ಪ ಅಂದ್ರೆ, ನಿಟ್ಟು ಹಾಕುವಾಗ ಎಲ್ಲ 4 ದಿಕ್ಕಿನಿಂದ ಸರಿಯಾಗಿ ಹವೆ ಆಡಬೇಕಾಗತ್ತೆ. ನಾವು ನೀಟು ಹಾಕುವಾಗ ಗಮನಿಸಬೇಕಾದ ಅಂಶ, ಎಲ್ಲಿ ಕಿಡಿಕಿ ಇರ್ತಾವೆ ಅಲ್ಲಿಂದ ನಮ್ಗೆ ಗಾಳಿ ಸರಿಯಾಗಿ ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದ್ರಿಂದ, ಗಾಳಿ ಆಡೋದ್ರಿಂದ ಯಾವುದೇ ನಮಗೊಂದು ಕೀಟದ ಬಾಧೆ ಕಡಿಮೆ ಆಗುತ್ತೆ. ಬೀಜ ಸಂಗ್ರಹಣೆ ಚೀಲಗಳು ಹೇಗಿರುವಂತೆ ತಾವು, ಏನಾದರೂ ಈ ಗಣಿ ಬ್ಯಾಗ್ಸ್ ಅನ್ನು ಹಾಕೋದು ಒಳ್ಳೇದಂತಿರೋ, ಪ್ಲಾಸ್ಟಿಕ್ ಏರ್ ಟೈಟ್ ಬ್ಯಾಗ್ಗಳಲ್ಲಿ ಸಂಗ್ರಹಣೆ ಮಾಡಿ ಇಡೋದು ಒಳ್ಳೇದಂತಿರೋ ಹೇಗೆ? ಇದು ಒಂದು ಉತ್ತಮವಾದ ಪ್ರಶ್ನೆ ಅಂತ ಹೇಳ್ತೇನೆ ಸರ್ ನಾನು. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಾವು ಸಂಗ್ರಹಣೆ ಮಾಡುವಾಗ ಯಾವಾಗಲೂ ನಾವು ಈ ಗಣಿ ಬ್ಯಾಗ್ಸಲ್ಲಿ ಇಡೋದೇ ಉತ್ತಮ ಆಗುತ್ತೆ. ಯಾಕಂತಂದ್ರೆ ನಮ್ಗೆ ಗಾಳಿ ಆಡಬೇಕು, ಉಷ್ಣತೆ ಅಥವಾ ಟೆಂಪರೇಚರ್ ಅಂತ ಏನು ಹೇಳ್ತೇವಲ್ಲ ಹೆಚ್ಚಿಗೆ ಆಗೋದಿಲ್ಲ. ಅದಾಗಲಿಲ್ಲ ಅಂತಂದಾಗ ನಮಗೇನಾಗುತ್ತೆ, ಕೀಟಬಾಧೆ ಅವೆಲ್ಲ ಕಡಿಮೆ ಆಗುತ್ತೆ. ಆದ್ದರಿಂದ ಆದಷ್ಟು ನಾವು ಗಣಿ ಬ್ಯಾಗಲ್ಲೇ ಇಡಬೇಕಾಗುತ್ತೆ ಸರ್. ಇದಾದ ನಂತರ ನಾವು ಬೀಜ ದಾಸ್ತಾನವನ್ನು ಅಥವಾ ಮಾಡುವಾಗ ಒಂದು ಉಗ್ರಾಣ ಏನಿದೆ ಅದನ್ನು ಸ್ವಚ್ಛವಾಗಿಡಬೇಕಾಗತ್ತೆ. ಯಾವುದೇ ಥರದ ಕಸ ಇರ್ಬೋದು, ಕಡ್ಡಿ ಇರ್ಬೋದು, ಆಮ್ಯಾಗ ನೆಲದಲ್ಲಿ ತೂತುಗಳಿರ್ಬೋದು, ಅವು ಯಾವ ಇರಬಾರ್ದು ಅಂತವು ಏನಾದರೂ ಕಂಡ್ರು ನಮ್ಮ ಸರಿಯಾಗಿ ಸಿಮೆಂಟ್ ಹಾಕಿ ಎಲ್ಲ ಮುಚ್ಚಬೇಕಾಗತ್ತೆ. ಇದರ ಜೊತೆಗೆ ಬೀಜ ದಾಸ್ತಾನಲ್ಲಿ ಕೀಟಗಳು ಕಂಡಮಂದಲ್ಲಿ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ನಾವೆಲ್ಲೋ ಅಲ್ಲೊಂದಿಲ್ಲೊಂದು ಎಲ್ಲೋ ಒಂದು ಬೀಜ ಸಂಸ್ಕರಣೆ ಮಾಡಿರ್ತೀವಿ, ಮಾಡಿದಾಗ ನಮ್ಗೆ ಅಲ್ಲೊಂದಿಲ್ಲೊಂದು ಏನಾದರೂ ಹುಳಗಳು ಕಂಡು ಬರ್ತಾ ಇದ್ದಾವಂದರೆ ಅದಕ್ಕೆ ನಾವು ಸರಿಯಾದ ಒಂದು ಕ್ರಮವನ್ನು ತಕ್ಷಣ ತಗೋಬೇಕಾಗತ್ತೆ. ಇಲ್ಲವಾದಲ್ಲಿ ಅವು ಕೀಟಗಳು ವೃದ್ಧಿಯಾಗಿ ಎಲ್ಲ ಒಂದು ಹರಡುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಸಂಸ್ಕರಣೆ ಮಾಡಿದ ಬೀಜವನ್ನು ತುಂಬುವಾಗ ಗಟ್ಟಿ ಮತ್ತು ಸ್ವಚ್ಛ ಇರೋ ಚೀಲಗಳನ್ನು ಉಪಯೋಗಿಸಬೇಕು. ಆದಷ್ಟು ನಾವು ಬೀಜಕ್ಕೆ ನಾವು ಯಾವಾಗ ಚೀಲ ತುಂಬುವಾಗ ಹೊಸ ಚೀಲನ ಉಪಯೋಗ ಮಾಡಬೇಕಾಗತ್ತೆ. ಯಾವುದೇ ಥರದ ಹರಿದಿರಬಾರ್ದು, ಏನಿರಬಾರ್ದು. ಉಪಯೋಗ ಮಾಡಲೇಬೇಕಾಯ್ತಂತಂದಾಗ ಅವನ್ನ ಸರಿಯಾಗಿ ತೊಳೆದು ಆಮೇಲೆ ನಾವು ಫ್ಯುಮಿಗೇಷನ್ ಮಾಡಬೇಕಾಗತ್ತೆ, ಮೆಲಾತಿಯನ್ನು ಸ್ಪ್ರೇ ಮಾಡಬೇಕಾಗತ್ತೆ, ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದ ತಕ್ಷಣ ಎಲ್ಲರೂ ಹರಿದಿದ್ದು ಏನಾರು ಇತ್ತಂತಂದ್ರೆ ಅವನು ಹೊಲದು ಅದನ್ನು ಉಪಯೋಗಿಸಬೇಕಾಗತ್ತೆ. ಸೊ ಬಟ್ ಏನಪ್ಪ ಅಂದ್ರೆ ಒಂದು ಗಮನಿಸಬೇಕಾದ ಅಂಶ, ಯಾವಾಗಲೂ ಅದರಲ್ಲಿ ಯಾವುದೇ ತರದ ಒಂದು ಹಿಂದಿನ ಬೀಜ ಇರಬಾರ್ದು. ಅದನ್ನು ಸರಿಯಾಗಿ ನಾವು ಜಾಡಿಸಿ ಸ್ವಚ್ಛ ಮಾಡಿ ಮತ್ತು ಫ್ಯುಮಿಗೇಷನ್ ಮಾಡಿ ಸ್ಪ್ರೇ ಮಾಡಿ ಉಪಯೋಗಿಸ್ಬೋದು. ಮುಂದುವರೆ ಚೀಲಗಳನ್ನು ಇಟ್ಟು ಹಾಕುವಾಗ ಬೆಳೆಗಳಲ್ಲಿ ಅನುಸರಿಸಬೇಕಾದ ನಿಟ್ಟಿನ ಎತ್ತರ, ನಾವು ಕಮರ್ಷಿಯಲ್ ಆಗಿ ಏನ್ ಮಾಡ್ತೀವಿ ಗೋದಾಮಿನಲ್ಲೆಲ್ಲ ನೋಡ್ತಾ ಇರ್ತೀವಿ, ಈಗ ಒಂದು ನಿಟ್ಟು ಹಾಕ್ಬೇಕಂದಾಗ ಪೂರ ಮಾಡಿ ಮಟನ್ ಹೋಗಿರ್ತದೆ. ಅದೇ ರೀತಿ ನಾವು ಬೀಜದಲ್ಲಿ ಮಾಡ್ಲಿಕ್ಕೆ ಇದಕ್ಕೊಂದು ನಿರ್ದಿಷ್ಟವಾದ ಒಂದು ಎತ್ತರ ಇರಬೇಕು. ಯಾಕಂದ್ರೆ ಅದನ್ನ ಏರಿಸೋದು ಇಳುವಾಗ ಬೀಜಗಳು ಹಾನಿಯಾಗುವ ಸಾಧ್ಯತೆ ಇರ್ತಾವಲ್ಲ. ಅದಕ್ಕಿನ ಮುಖ್ಯವಾದ ಅಂಶ ಏನಂದ್ರೆ, ನಾವು 10 ಚೀಲದ ಮೇಲೆ ಇಟ್ಬಿಟ್ರೆ ಕೆಳಗಡೆ ಏನು ಬೀಜ ಇರ್ತೈತಲ್ಲ, ಕೆಳಗಡೆ ಚೀಲಕ್ಕೆ ಹಾನಿ ಆಗತ್ತ, ಅದ್ರ ಮೊಳಕೆ ಪ್ರಮಾಣ ಹಾಳಾಗಿ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಬೀಜ ಸಂಗ್ರಹಣೆ ಗೋದಾಮಿನಲ್ಲಿ ಯಾವುದೇ ರೀತಿಯ ತಗ್ಗುಗಳು ಇರಬಾರ್ದು. ತಗ್ಗುಗಳಿದ್ರೆ ಏನಾಗುತ್ತೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಹುಳ ಕಂಡಿರ್ತಾವೆ, ಕ್ಲೀನ್ ಮಾಡಿಸ್ತಾ ಇರ್ತೀವಿ. ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಆ ತೆಗ್ನಲ್ಲಿ ಅಲ್ಲೊಂದಿಲ್ಲೊಂದು ಇರುವಂತ ಹುಳಗಳಲ್ಲಿ ಕುಂತಿರ್ತಾವೆ, ಅವ ಮತ್ತು ಒಳ್ಳೆ ವೃದ್ಧಿಯಾಗಿ ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಇವು ತೆಗ್ಗುಗಳನ್ನ ಸರಿಯಾಗಿ ನಾವು ಮುಚ್ಚಿ ಇದನ್ನು ಸಿಮೆಂಟ್ ಇಂದ ಮುಚ್ಚಿ ಇದನ್ನ ಮಾಡಬೇಕಾಗತ್ತೆ. ತದನಂತರ ಬೀಜ ಸಂಗ್ರಹಣೆ ಮಾಡುವಾಗ ಸಂಸ್ಕರಿಸಿದ ಮತ್ತು ಸಂಸ್ಕರಿಸಲಾರದ ಬೀಜಗಳನ್ನು ಬೇರೆ ಬೇರೆ ಆಗಿ ಇಡಬೇಕು. ಈಗ ನಾವು ಸಂಸ್ಕರಣೆ ಮಾಡಿದ್ದು ಮಾಡಲಾರದು ಬೇರೆ ಬೇರೆ ಇಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಈಗ ನಾವು ಹೊಲದಿಂದ ಬಂದಿರುವಂತಹ ಬೀಜಗಳಲ್ಲಿ ಏನಿರುತ್ತೆ, ಕೆಲವು ಟೈಮ್ ಅಲ್ಲಿಂದ ನಮ್ಗೆ ಹುಳಗಳು ಬಂದಿರೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಅದನ್ನಿಟ್ಟು ಬಂದ ತಕ್ಷಣ ಅದಕ್ಕೆ ಫ್ಯುಮಿಗೇಷನ್ ಮಾಡಿ ಆಮೇಲೆ ಪ್ರೊಸೆಸಿಂಗ್ ಮಾಡಿ, ಪ್ರೊಸೆಸಿಂಗ್ ಅಥವಾ ಸಂಸ್ಕರಣೆ ಮಾಡಿರುವಂತ ಬೀಜವನ್ನು ನಾವು ಸಪರೇಟ್ ಆಗಿ ಇಡಬೇಕಾಗತ್ತೆ. ಅದೇ ರೀತಿ ಈಗ ಹಳೆ ಬೀಜ ಮತ್ತು ಹೊಸ ಬೀಜ ಕೂಡಿಡಬಾರ್ದು. ಸೊ ಯಾಕಂದ್ರೆ ಈಗ ಹಳೆ ಬೀಜ ಯಾವಾಗಲೂ ನಮಗೆ ಕೀಟಬಾಧೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಅದನ್ನ ಹಳೆ ಬೀಜನ ಮಾತ್ರ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಈಗ ಸಂಗ್ರಹಣೆಯಲ್ಲಿ ಗುಣಮಟ್ಟ ಕೆಟ್ಟು ಹೋಗೋ ಸಾಧ್ಯತೆಗಳು ಇರ್ತಾವ, ಗುಣಮಟ್ಟವನ್ನ ಕಾಪಾಡಲಿಕ್ಕೆ ಏನ್ ಮಾಡ್ಬೇಕಂತೀರಿ? ಇದರಲ್ಲಿ ಏನಪ್ಪಾ ಅಂತಂದ್ರೆ ಸರ್, ಈಗ ನಾವು ಬೀಜ ಸಂಗ್ರಹಣೆ ಮಾಡುವಾಗ ಅದರ ಒಂದು ಗುಣಮಟ್ಟವನ್ನು ನಾವು ಆಗ್ಲೇ ಹೇಳಿದಂಗೆ, ಸೊ ಈಗ 6-8 ತಿಂಗಳು ಇಡಬೇಕಾಗತ್ತೆ. ಇಡುವಾಗ ಅದನ್ನ ಕಾಪಾಡೋದು ನಮ್ದು ಕರ್ತವ್ಯ ಆಗಿರ್ತತಿ. ಆದ್ರಿಂದ ನಾವು ಯಾವಾಗಲೂ ಉತ್ತಮ ಗುಣಮಟ್ಟದ ಬೀಜವನ್ನು ಮಾತ್ರ ಸಂಗ್ರಹಣೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಫ್ರೆಶ್ ಹಾರ್ವೆಸ್ಟ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ಪ್ರೊಸೆಸ್ ಆದ ತಕ್ಷಣ ಅಂಥ ಬೀಜವನ್ನು ಮಾತ್ರ ನಾವು ಆದಷ್ಟು ಸಂಗ್ರಹಣೆಗೆ ತಗೋಬೇಕಾಗತ್ತೆ. ಒಣ ಮತ್ತು ತಂಪಾದ ಪ್ರದೇಶದಲ್ಲಿ ಸಂಗ್ರಹಣೆ ಮಾಡಬೇಕಾಗತ್ತೆ. ಎರಡನೇ ಅಂಶ ಇದು, ಎಲ್ಲಿ ಬಿಸಿ ಬೀಜಗಳನ್ನು ಓದು ರೂಮ್ ಅಲ್ಲಿ ನೆಟ್ಟು ಕಟ್ಟಿ ಹಚ್ಚಬಾರ್ದು, ಹಚ್ಚಬಾರ್ದು ಸರ್. ಆಮೇಲೆ ಯೋಗ್ಯ ತೇವಾಂಶ ಇರುವ ಬೀಜವನ್ನು ಮಾತ್ರ ಸಂಗ್ರಹಣೆ ಮಾಡಬೇಕಾಗತ್ತೆ. ನಾವು ಯೋಗ್ಯ ತೇವಾಂಶ ಆಗ್ಲೇ ಹೇಳಿದಾಗ ದ್ವಿದಳ ಧಾನ್ಯಗಳಲ್ಲಿ ನಾವು 8-10% ಇರ್ಬೋದು, ಎಣ್ಣೆಕಾಳಲ್ಲಿ 9-10%, ಆಮ್ಯಾಗ ಈಗ ತೃಣಧಾನ್ಯಗಳಲ್ಲಿ 12-13% ಅಥವಾ ಅಷ್ಟು ತೇವಾಂಶ ಇದ್ದಂಥ ಬೀಜಗಳನ್ನು ಮಾತ್ರ ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ. ಇದು ಏನು ತೋರಿಸ್ಕೊಡುತ್ತಪ್ಪ ಅಂದರೆ, ನಾವು ಸಂಗ್ರಹಣೆ ಮಾಡೋಕ್ಕಿಂತ ಮುಂಚಿತವಾಗಿ ಬೀಜವನ್ನು ಸರಿಯಾಗಿ ಒಣಗಿಸಬೇಕಾಗುತ್ತದೆ. ಒಣಗಿಸಿದಂಥ ಬೀಜವನ್ನು ಮಾತ್ರ ನಾವು ಸಂಗ್ರಹಣೆ ಇಡುವುದರಿಂದ ಕೀಟ ಬಾಧೆ ನಾವು ಕಡಿಮೆ ಮಾಡಬಹುದು. ಬಹಳಷ್ಟು ಬೀಜವನ್ನು ಬಹಳಷ್ಟು ಪ್ರಖರ ಬಿಸಿಲಿನಲ್ಲಿ ಸಾಕಷ್ಟು ಒಣಗಿಸಿದಾಗ ಮೊಳಕೆ ಪ್ರಮಾಣ ಕಡಿಮೆ ಆಗಬಹುದು. ಬಹಳಷ್ಟು ಒಣಗಿಸ್ತಾರೆ ಒಮ್ಮೆ ರೈತರು ಚೆನ್ನಾಗಿ ಒಣಗಲಿ ಅಂತೇಳಿ, ಅಂತ ಸಂದರ್ಭದಲ್ಲಿ ಅಂತ ಬೀಜದ ಮೊಳಕೆ ಪ್ರಮಾಣ ಮುಂದೆ ಕಡಿಮೆ ಆಗುವ ಸಾಧ್ಯತೆಗಳು ಇರ್ತವೆ. ಬಹಳಷ್ಟು ಅಂತಂದ್ರೆ, ಈಗ ನಾವು ಇದೇನು 8% ಏನ್ ಹೇಳಿದ್ವಲ್ಲ, 8% ರಿಂದ ನಮ್ಗೆ 12% ಈಗ ಒಣಗಿಸಿದಲ್ಲಿ ನಾವು ಒಂದು ಒಳ್ಳೆಯ ಒಂದು ಸಂಗ್ರಹಣೆಯನ್ನು ಬೀಜವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಾದ ನಂತರ ನಾವು ಮುಂದುವರೆದು ಈಗ ಉಗ್ರಾಣ ಸ್ವಚ್ಛವಾಗಿಡಬೇಕು. ದಿನ ಅದೇನಪ್ಪ ಅಂತಂದ್ರೆ ಸ್ವಚ್ಛತೆ ಕಾಪಾಡೋದು ಇದು ಒಂದು ಅತಿ ಮುಖ್ಯವಾದ ಅಂಶ, ಇದನ್ನು ಮಾಡಲೇಬೇಕಾಗತ್ತೆ. ಮತ್ತು ಕೀಟ ಮತ್ತು ರೋಗಗಳನ್ನು ಸರಿಯಾಗಿ ಹತೋಟಿ ಮಾಡುವುದು ಗಮನಿಸ್ತಾ ಇರಬೇಕು. ಹೌದು ಸರ್. ಈಗ ದಿನ ನಾವು ಬೆಳಗ್ಗೆ ಗೋದಾಮದಲ್ಲಿ ಬಂದ ತಕ್ಷಣ ನೋಡಿ ಎಲ್ಲೆಲ್ಲಿ ಏನಿದೆ, ಯಾವ ಲಾಟಲ್ಲಿ ಏನಿದೆ, ಅದನ್ನೆಲ್ಲ ಗಮನಿಸಿದಾಗ ಏನಾಗುತ್ತಪ್ಪ, ಎಲ್ಲರೂ ಅಲ್ಲೊಂದಿಲ್ಲೊಂದು ಏನಾದರೂ ನಮ್ಗೆ ಕಂಡು ಬಂದಲ್ಲಿ ನಾವು ಸೂಕ್ತವಾದನ್ನ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ರೈತರಿಗೆ ಕೆಲವೊಮ್ಮೆ ಬೀಜವನ್ನ ಸಂಸ್ಕರಣೆ ಚೆನ್ನಾಗಿ ಒಣಗಿಸಿ ಸಂಸ್ಕರಣೆಯನ್ನ ಮಾಡ್ತಾರೆ, ಸಂಗ್ರಹಣೆ ಮಾಡೋದು ಕೆಲವೊಂದಿಷ್ಟು ರೈತರು ಕೇಳೋದುಂಟು, ಹೇಗೆ ನಾವು ಈಗ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಬಹುದಾ ಹೇಗೆ ಅಂತಕ್ಕಂಥದ್ದು ರೈತರು ಕೇಳ್ತಾರೆ. ಬೀಜಗಳನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಬಹುದು ಅಂತೀರ? ಹೇಗೆ ಬೀಜವನ್ನು ಕೋಲ್ಡ್ ಸ್ಟೋರೇಜ್ ಇಡುವುದು ಉತ್ತಮ ಸರ್? ಎಲ್ಲೆಲ್ಲಿ ನಮಗೆ ಏನು ಕೋಲ್ಡ್ ಅನುಕೂಲತೆ, ಕೆಲವೊಬ್ಬರು ರೈತರಿಗೆ ಅನುಕೂಲತೆ ಇರ್ತವೆ. ಹೌದು ಸರ್. ಅನುಕೂಲತೆ ಎಲ್ಲೆಲ್ಲಿದೆ ನಮ್ಮ ಹತ್ತಿರ ಪ್ರದೇಶದಲ್ಲೇ ಈಗ ಏನಪ್ಪಾ ಅಂತಂದ್ರೆ ಕೋಲ್ಡ್ ಸ್ಟೋರೇಜ್ ಇದಾವ ಅಂತಂದ್ರೆ ನಾವು ಅಲ್ಲಿ ಇಡುವುದು ಉತ್ತಮ. ಸೊ ಏನಪ್ಪಾ ಅಂತಂದ್ರೆ ಸಂಸ್ಕರಣೆ ಮಾಡಿ ಚೆನ್ನಾಗಿ ಒಣಗಿಸಿದಂತ ಬೀಜವನ್ನು ನಾವು ಕೋಲ್ಡ್ ಸ್ಟೋರೇಜ್ ಇಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಮೊಳಕೆ ಪ್ರಮಾಣವನ್ನು ಚೆನ್ನಾಗಿ ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಯಾವುದೇ ತರ ಕೀಟ ಅವಿವೇನು ಬರೋ ಸಾಧ್ಯತೆನೇ ಇಲ್ಲ. ನೀವು 6-8 ತಿಂಗಳು ಇಡಬಹುದು, ಆರಾಮ್ಸೆ ಇಡಬಹುದು ಸರ್. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ರೈತರು ಬೀಜೋತ್ಪಾದನೆಯನ್ನ ಮಾಡ್ತಾರೆ, ಮನೆಯಲ್ಲಿ ಹಲವಾರು ಅವ್ರದೇ ಉತ್ಪಾದನೆ ಮಾಡಿದಂತ ಬೀಜಗಳಿರ್ತವೆ, ಅಂತ ರೈತರು ಇಲ್ಲಿ ನಿಮ್ಮ ಕಿವಿ ಮಾತೇನ ಅವ್ರಿಗೆ? ಈಗ ನೋಡಿ ಸರ್, ಈಗ ನಮ್ಮ ದೇಶದಲ್ಲಿ ಏನಿದೆ ಅಂತಂತಂದ್ರೆ, ಈಗ ಕನಿಷ್ಠ ಒಂದು 70% ರೈತ ಬಾಂಧವರು ತಮ್ಮದೇ ಒಂದು ಬೆಳೆದಂಥ ಬೀಜವನ್ನೇ ತಾವೇ ಉಪಯೋಗ ಮಾಡ್ಕೊತಾ ಇದ್ದಾರೆ. ಇದನ್ನು ಹೇಗೆ ಸಂಗ್ರಹಣೆ ಮಾಡಬೇಕು ಅದು ಒಂದು ಅಂಶ. ಸೊ ಈಗಾಗಲೇ ಹೇಳಿದಾಗೆ, ಸೊ ನಾವು ಸರಿಯಾಗಿ ಒಂದು ಬೀಜದ ತೇವಾಂಶವನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ಅದನ್ನು ಸರಿಯಾಗಿ ಸಂಸ್ಕರಿಸಿ ಮುಂದೆ ಅದು ಅರಿವಿ ಚೀಲದಲ್ಲಿ ಇರ್ಬೋದು, ಗೋಣಿ ಚೀಲ ಇರ್ಬೋದು, ಆಮ್ಯಾಗ ಶೇಖರಣಾ ಕೊಠಡಿ ಅಂತಿರ್ತವೆ, ಅಥವಾ ಮಣ್ಣಿನ ಕೊಠಡಿ, ಮರದ ಪೆಟ್ಟಿಗೆ, ಒಂದು ಚಿಕ್ಕ ಗುಡಿಸಲಿ ಇರ್ಬೋದು, ಇವೆಲ್ಲ ಒಂದು ಮೆಥಡಲ್ಲಿ ಇಡಬಹುದಾಗುತ್ತೆ ರೈತ ಬಾಂಧವರು. ಅದೇ ಥರ ಆಗಲೇ ಹೇಳಿದಾಗೆ, ಸೊ ಈಗ ಮನೆಯಲ್ಲಿ ಗಡಂಚಿ ಅಂತ ಇರುತ್ತೆ, ಗಡಂಚಿ ಮೇಲುಗಡೆ ನಾವು ಚೀಲವನ್ನು ಹಚ್ಚೋದ್ರಿಂದ ನಮ್ಗೆ ಯಾವುದೇ ಥರದ ಒಂದು ತೇವಾಂಶದ ತೊಂದರೆ ಅಥವಾ ಕೀಟದ ಬಾಧೆ ಇರೋದಿಲ್ಲ. ಅದೇ ಥರ ನಾವು ಚೆನ್ನಾಗಿ ಗಾಳಿ ಆಡುವಂಥ ಪ್ರದೇಶದಲ್ಲಿ ನಾವು ಶೇಖರಣೆಯನ್ನು ಮಾಡಬಹುದು ಸರ್. ಒಳ್ಳೆಯದು ಡಾಕ್ಟರ್ ದೊಡ್ಡಗೌಡರೇ. ಇದುವರೆಗೂ ಬೀಜ ಸಂಸ್ಕರಣೆ ಮತ್ತು ಸಂಗ್ರಹಣೆ ಮಹತ್ವ ಎಷ್ಟರ ಮಟ್ಟಿಗಿದೆ ಮತ್ತು ಇಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಸಂಸ್ಕರಣೆ ಯಾವ ರೀತಿ ಮಾಡ್ತಾ ಇರ್ತಾರೆ, ರೈತರ ಮಟ್ಟದಲ್ಲಿ ಹೇಳಿದಾಗ ಸಂಸ್ಕರಣೆ ಬಂದಾಗ ರೈತರು ನಮ್ಮ ಹಿಂದಕ್ಕೆಲ್ಲ ಮಾಡ್ತಾ ಇದ್ರು, ರೈತರು ಸಾನಿಗೆಯನ್ನು ಹಿಡಿದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬೀಜಗಳನ್ನು ಆಯ್ಕೆ ಮಾಡಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ ಚೀಲದಲ್ಲಿ ತುಂಬಿ ಎಲ್ಲೋ ಜಂತಿ ಕಟ್ಟೋದು ಚೀಲದಲ್ಲಿ ಹಾಕಿ ನೆಲಕ್ಕೆ ಹತ್ತಲಾರದೆ ಅಂತರದಲ್ಲಿ ಕಟ್ತಕ್ಕಂಥ ವ್ಯವಸ್ಥೆಗಳನ್ನು ರೈತರು ಮಾಡ್ತಾ ಇದ್ರು. ಅದು ಒಳ್ಳೆ ವೈಜ್ಞಾನಿಕ ಪದ್ಧತಿ ಅಂತ ಹೇಳ್ಬೋದು. ನೀವು ಹೇಳಿದಂಗೆ ಬೀಜ ಭಾಳ ಮುಖ್ಯ ನಮಗೆ, ಒಳ್ಳೆ ಬೀಜವನ್ನು ರೈತರು ಸಂಗ್ರಹಣೆ ಮಾಡಿ ಚೆನ್ನಾಗಿ ಸಂಸ್ಕರಣೆ ಮಾಡಿ ಉತ್ತಮ ರೀತಿಯಿಂದ ಇಟ್ಟದ್ದೇ ಆದರೆ ಖಂಡಿತ ಒಳ್ಳೆಯ ಮೊಳಕೆ ಪ್ರಮಾಣವನ್ನು ಪಡೆದು ಒಳ್ಳೆಯ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಯಾರ್ಯಾರು ರೈತರು ಬೀಜೋತ್ಪಾದನೆಯಲ್ಲಿ ತೊಡಗಿದ್ದಾರೆ, ಯಾರ್ಯಾರು ಬೀಜೋತ್ಪಾದನೆ ಮಾಡಿ ತಮ್ಮ ಬೀಜವನ್ನು ಸ್ವಂತ ಬಳಸ್ತಾ ಇದ್ದಾರೆ ಅಂತ ರೈತರು ಇಂಥ ವಿಚಾರವನ್ನು ಗಮನಿಸಿ ಉತ್ತಮ ಬೀಜದ ಕಡೆ ತಮ್ಮ ಗಮನವನ್ನು ಹರಿಸಲಿ ಅಂತ ಹೇಳೋಣ, ಸಂಗ್ರಹಣೆ ವಿಧಾನಗಳನ್ನು ಪಾಲನೆ ಮಾಡಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮದ 8ನೇ ಕಂತಿನಲ್ಲಿ ಇಂದು ನೀವು ಕೇಳಿದಿರಿ ಬೀಜ ಸಂಸ್ಕರಣೆ ಮತ್ತು ಸಂಗ್ರಹ.